ಸಮಯ 6:51. ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್. ಇದು ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಸೂಖಾ ಹೋ ಯಾ ಬೇಮೌಸಮ್ ಕಿ ಬರ್ಖಾ ಹೋ ಕೀಡಾ ಲಗೇ ಖೇತ್ ಮೇ ಯಾ ದುವಿಧಾ ಹೋ ಬಹುತ್ ಹಿ ಕಮ್ ಪ್ರೀಮಿಯಂ ಪೇ ಪೂರೀ ಹೋ ಭರ್ಪಾಯಿ ಫಸಲ್ ಬೀಮಿತ್ ರಹೇ ಕಟಾಯಿ ಕೆ ಬಾದ್ ಭಿ ಭಾಯಿ ರಿಣಿ ಯಾ ಅರಿಣಿ ಅಬ್ ಹರ್ ಕಿಸಾನ್ ಲಾಭ ಉಠಾಯೇ ಏಕ್ ಮೌಸಮ್ ಕ ದರ್ ಹೈ ಸಬ್ ಕಿಸಾನ್ ಬೀಮಾ ಕರಾಯೇ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಸೇ ಹರ್ ಕಿಸಾನ್ ಮುಸ್ಕಾಯೇ. ಕಿಸಾನ್ ಕಲ್ಯಾಣ ಮಂತ್ರಾಲಯ ದ್ವಾರಾ ಕಿಸಾನ್ ಹಿತ್ ಮೇ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ರೈತ ಮಹಿಳೆ ಟಿ ಗಾಯತ್ರಿ ಅವರೊಂದಿಗೆ ಸಂದರ್ಶನ ಹಾಗೂ ಅಡಿಕೆ ಬೆಳೆಯಲ್ಲಿ ಮಿಶ್ರ ಬೆಳೆ ಪದ್ಧತಿ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ತೋಟಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜೆಸಿ ಬೊಮ್ಮೇಶ್ ಅವರೊಂದಿಗೆ ಸಂದರ್ಶನ, ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳನ್ನು ಕೇಳಬಹುದು. ಚಿತ್ರದುರ್ಗದ ಲಕ್ಷ್ಮೀ ಬಜಾರ್ನ ಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ನಲ್ಲಿ ಹೃದಯದ ಆರೋಗ್ಯಕ್ಕಾಗಿ ಹೃದಯ ನುಡಿ ವಿಶೇಷ ಕಾರ್ಯಕ್ರಮ ಇದೇ ತಿಂಗಳ 16 ಭಾನುವಾರ ಬೆಳಿಗ್ಗೆ 9-10 ನಿಮ್ಮ ಹೃದಯದ ಆರೋಗ್ಯಕ್ಕಾಗಿ ಯಾವುದೇ ವಿಷಯವಿರಲಿ ಹೃದಯ ತಜ್ಞರಾದ ಡಾಕ್ಟರ್ ಆರ್ ಎಸ್ ಕಾರ್ತಿಕ್ ಅವರೊಂದಿಗೆ ಪರಸ್ಪರ ಮಾತುಕತೆ ನಡೆಸಬಹುದು. ಯಾವುದೇ ಶುಲ್ಕವಿಲ್ಲ, ಉಚಿತ ಸಮಾಲೋಚನೆ. ನೋಂದಣಿ ಮಾಡಿಕೊಂಡವರಿಗೆ ಮಾತ್ರ ಅವಕಾಶ. ನೋಂದಣಿಗೆ ಕರೆ ಮಾಡಿ 7022-6302-93 ಹಾಗೂ 8217-25-4599. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಇದರ ಅಧ್ಯಯನ ಕೇಂದ್ರವಾಗಿ ಬಾಪೂಜಿ ದೂರಶಿಕ್ಷಣ ಕೇಂದ್ರವು ಕೆಎಂಎಸ್ ಪ್ರಥಮ ದರ್ಜೆ ಕಾಲೇಜು ಪಿಳ್ಳಕೇರ್ನಹಳ್ಳಿ ಚಿತ್ರದುರ್ಗ ಇಲ್ಲಿ ಕಾರ್ಯನಿರ್ವಹಿಸುತ್ತಿದೆ. 2024-25 ಸಾಲಿನ ಜನವರಿ ಆವೃತ್ತಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ನಾತಕ ಹಾಗೂ ಸ್ನಾತಕೋತ್ತರ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ. ನಮ್ಮಲ್ಲಿ ಸ್ನಾತಕ ಪದವಿಗಳಾದ ಬಿಎ, ಬಿಕಾಂ, ಬಿಬಿಎಂ, ಬಿಎಸ್ಸಿ, ಬಿಸಿಎ, ಬಿಲಿಪ್ ಸೈನ್ಸ್, ಬಿಎಸ್ಡಬ್ಲ್ಯೂ. ಸ್ನಾತಕೋತ್ತರ ಪದವಿಗಳಾದ ಎಂಎ, ಎಂಕಾಂ, ಎಂಎಸ್ಸಿ, ಎಂಬಿಎ, ಎಂಸಿಎ, ಎಂಎಸ್ಡಬ್ಲ್ಯೂ, ಎಂಲಿಪ್ ಅಲ್ಲದೆ ಪಿಜಿ ಡಿಪ್ಲೊಮೋ, ಪಿಜಿ ಸರ್ಟಿಫಿಕೇಟ್ ನಂತಹ 68 ವಿವಿಧ ಕೋರ್ಸ್ಗಳಿಗೆ ಪ್ರವೇಶವಿರುತ್ತದೆ. ಆಸಕ್ತರು ಕೂಡಲೇ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಿ ಪ್ರವೇಶ ಪಡೆಯಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆಗಳು 9994-34-7916 ಹಾಗೂ 9986-34-7242. ಮತ್ತೊಂದು ಮೊಬೈಲ್ ಸಂಖ್ಯೆ 7349-22-2350. ನಮಸ್ಕಾರ ಚಿತ್ರದುರ್ಗ, ನಿಮ್ಮೆಲ್ಲರಿಗೂ ಒಂದು ಎಕ್ಸೈಟಿಂಗ್ ನ್ಯೂಸ್ ಇದೆ. ನಮ್ಮ ಮಲಬಾರ್ ಈಗ ನಿಮ್ಮ ಹತ್ತಿರದಲ್ಲಿ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅವರ ಹೊಸ ಶೋರೂಮ್ ಈಗ ಚಿತ್ರದುರ್ಗದಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಇದೇ ಬರುವ March 14. ನಾನು ಬರ್ತಾ ಇದ್ದೀನಿ ನಿಮ್ಮೆಲ್ಲರನ್ನ ಭೇಟಿ ಆಗ್ಲಿಕ್ಕೆ. ಸಿ ಯು ಆಲ್ ದೇರ್. ನಮ್ಮ ಮಲಬಾರ್, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಹೊಸ ಶೋರೂಮ್ನ ಅದ್ಧೂರಿ ಉದ್ಘಾಟನೆ ಮಾರ್ಚ್ 16 ಸಂಜೆ 4:30 ಬೈ ಶ್ರೀನಿಧಿ ಶೆಟ್ಟಿ. ಇನಾಗುರಲ್ ಆಫರ್ ಪ್ರಯುಕ್ತ ಪ್ರತಿ ಖರೀದಿಯ ಮೇಲೆ ಬೆಳ್ಳಿ ನಾಣ್ಯ ಉಚಿತ. ಷರತ್ತುಗಳು ಅನ್ವಯ. ಭೇಟಿ ನೀಡಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ದರ್ಶನ್ ಡಮ್ಮಿ ಕಾಂಪ್ಲೆಕ್ಸ್, ಮೈಸೂರು ಬ್ಯಾಂಕ್ ಸರ್ಕಲ್, ಬಿಡಿ ರೋಡ್, ಚಿತ್ರದುರ್ಗ. ಈಗ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ರೈತ ಮಹಿಳೆ ಟಿ ಗಾಯತ್ರಿ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಟಿ ಗಾಯತ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಗಾಯತ್ರಿ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಗಾಯತ್ರಿ ಅವರು, ಈ ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರ? ನಾ ಮದಗಿನ ಮುಂಚೆ ನಮ್ಮ ತಂದೆ ತಾಯಿಯವರು ಮಾಡ್ತಿದ್ರು. ನಾವೇನ್ ಮನೆಗೆ ಇರ್ತಿದ್ವಿ, ಹೋಗ್ತಿರ್ಲಿಲ್ಲ. ನಾವು ಸ್ಕೂಲ್ಗೆ ಹೋಗ್ತಿದ್ವಿ, ಶನಿವಾರ ಭಾನುವಾರ ಬಂದ್ರೆ ಅವ್ರ ಜೊತೆಗೆ ಹೋಗ್ತಿದ್ವಿ. ಅವ್ರ ಜೊತೆಗೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಿದ್ವಿ. ನಾ ಅವ್ರ ಜೊತೆ ಗಿಡ ಹಸನ್ ಮಾಡೋದು, ಕಳೆ ತೆಗಿಬೇಕಾದ್ರೆ ಹಿಂಗ್ ಜೊತೆಗೆ ಹೋಗೋದು ಹಂಗ ಕಲ್ತ್ಕೊಂಡಿದ್ವಲ್ಲ. ಇವಾಗ ಮದ್ವೆ ಆಗಿ 12 ನಮ್ಮ ಮನೆಯವ್ರದ್ದು ಜಮೀನು ಇರೋದಕ್ಕೋಸ್ಕರ ನಾವು ಜೊತೆಗೆ ಹೋಗ್ತಿವಿ. ಬಿತ್ತನೆ ಮಾಡೋದು, ಕಳೆ ತೆಗೆಯೋದು, ಮದುವೆ ಆದ ಕೀಳಕ್ಕೂ ನಾವು ಬೇಸಾಯ ಮಾಡ್ತಿದ್ವಿ ಅವ್ರ ಜೊತೆಗೆ. ಈಗ ನಮ್ ತಂದೆ ವಿದ್ಯಾಭ್ಯಾಸ ಮಾಡಿಸ್ತಿದ್ರು ಅಂತಂದ್ರೆ ಎಲ್ಲಿವರೆಗೂ ಓದಿದ್ರಮ್ಮ? ನಮ್ದು SLC ಆಗಿದೆ. SLC ಆಯ್ತು, ಮುಂದಕ್ಕೆ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ನಮ್ ತಂದೆ ತೀರ್ಕೊಂಡ್ರು. ಅವ್ರಿಂದ ಸ್ವಲ್ಪ ನಮ್ ಮನೆ ಕಡೆ ಪಜ್ಜಿತೆ ಆಯ್ತು, ನಾವು ಮುಂದಕ್ಕೆ ಹೋದಕ್ ಆಗ್ಲಿಲ್ಲ. ಈಗ ತಂದೆ ಮನೆಯಲ್ಲೆಲ್ಲ ಏನೇನ್ ಕೆಲಸ ಮಾಡ್ತಿದ್ರಿ? ನಾವು ನಮ್ ಜಮೀನ್ 5 36 ಕುಂಟೆ ಐತೆ, ಬೆದ್ಲು ಅದ್ರಾಗೆ ವರ್ಷಕ್ಕೊಂದ್ ಬೆಳೆ ಏನೋ ಶೇಂಗಾ ಹಿಂಗೆಲ್ಲ ಆಗ್ತಿದ್ರಲ್ಲ, ಜೊತೆಗೆ ಹೋಗ್ತಿವಿ ನಾವು ಹೊಲ ಕ್ಲೀನ್ ಮಾಡಕ್ಕೆ, ಗಿಡ ಕ್ಲೀನ್ ಮಾಡಕ್ಕೆ. ನಮ್ ಕೆಲ್ಸ ಇದ್ದಾಗ ಕೆಲ್ಸಕ್ಕೆ ಹೋಗ್ತಿದ್ವಿ, ಕೆಲ್ಸ ಇಲ್ಲಿದ್ದಾಗ ಬೇರೆ ಕೆಲ್ಸಕ್ಕೆ ಕೂಲಿ ಕೆಲ್ಸ ಹಂಗ ಹೋಗ್ತಿದ್ವಿ. ನಿಮ್ ತಂದೆ ತಾಯಿ ಅವರೆಲ್ಲ ರೈತರ ಬದುಕು ಕಲ್ಸಿಕೊಟ್ಟಿದ್ರ ನಿಮ್ಗೆ? ಕಲ್ಸ್ಕೊಟ್ಟಿದ್ರೆ ಅವ್ರ ಜೊತೆಗೆ ಹೋಗ್ತಿದ್ವಲ್ಲ, ನಮ್ ಕೆಲ್ಸ ಇದ್ದಾಗ ನಮ್ ಕೆಲ್ಸಕ್ಕೆ ಹೋಗ್ತಿದ್ವಿ. ಆಮೇಲೆ ಹಿಂಗೆ ನಾಟಿ ಮಾಡೋದು ನಮ್ಮ ಅಮ್ಮನ ಜೊತೆಗೆ ಕೈಲಾದಷ್ಟು ನಾವು ಕಲ್ತ್ಕೊಂಡಿದೀವಿ. ಅವ್ರು ಏನೇನ್ ಕೆಲ್ಸಕ್ಕೆ ಹೋಗ್ತಿದ್ರು, ಸೂರ್ಯಕಾಂತಿ ಬೀಜ ಉಣಿಸೋದು, ನಾಟಿ ಮಾಡೋದು, ಕಳೆ ತೆಗೆಯೋದು, ಶೇಂಗಾ ಕೀಳೋದು, ಎಲ್ಲ ಹಿಂಗ್ ಜೊತೆಗೆ ಹೋಗ್ತಿದ್ದು. ಅವ್ರ ಜೊತೆಗೆ ಸ್ವಲ್ಪ ಗೊತ್ತಿದೆ, ಅನುಭವ ಇದೆ. ಹಂಗಿದ್ರೆ ನಿಮ್ ತಂದೆ ತಾಯಿ ರೈತರಿಗೆ ಕೊಟ್ಟು ಮದುವೆ ಮಾಡಿದ್ರ? ರೈತರ ಅವರು ರೈತರೇ, ನಮ್ಮ ಅತ್ತೆ ಮಾವನು ರೈತರೇ, ಅವ್ರ ಮಕ್ಕಳನ್ನು ರೈತರೇ, ಓದಕ್ಕೂ ಕಳಿಸ್ತಿದ್ರು, ಅವರು ಬೇಸಾಯನು ಕಲ್ಸ್ಕೊಟ್ಟಿದ್ದಾರೆ. ನಾವು ಮದುವೆ ಆದ ಕೆಲವು ನಾವು ಅವ್ರ ಜೊತೆಗೆ ಬೇಸಾಯ ಮಾಡಕ್ ಹೋಗ್ತೀವಿ. ಇಲ್ಲಿ ಗಂಡನ ಮನೆಯಲ್ಲಿ ಜಮೀನು ಎಷ್ಟೆಕರೆ ಇದೆಯಮ್ಮ? ನಮ್ದು 7 ಇದೆ. 7 ಏನೇನು ಬೆಳೆಗಳು ಬೆಳಿತೀರ? ಶೇಂಗಾ ನಡುಕೆ ಅಕ್ಕಡಿ ಕಾಳು ಹಾಕ್ತೀವಿ, ಅಲಸಂದಿ ಕಾಳು, ಒಂದ್ ಸೈಡ್ ಸಜ್ಜೆ ಹಾಕಿದ್ರೆ ಒಂದೊಂದ್ ಸೈಡ್ ರಾಗಿ, ಹೆಸರುಕಾಳು, ಹುರುಳಿಕಾಳು ಎಲ್ಲ ಹಾಕ್ತಿವಿ. ಶೇಂಗಾ ಬೆಳಿತೀವಿ ಅಂತಂದ್ರೆ ಎಷ್ಟು ವರ್ಷದಿಂದ ಶೇಂಗಾ ಬೆಳಿತಾ ಇದ್ರ? ಶೇಂಗಾ ಅಂದ್ರೆ ಇವಾಗ ನಮ್ಮ ಮದುವೆಗೂ ಮಾಡ್ತಾ ಇದ್ವಿ ಶೇಂಗಾ ಸಪರೇಟ್. ಈಗ ಪ್ರತಿ ವರ್ಷ ಶೇಂಗಾನ ಬೆಳಿಬಾರ್ದು, ಬೆಳೆ ಪರಿವರ್ತನೆ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ, ನೀವ್ ಯಾಕೆ ಬರೀ ಶೇಂಗಾನೆ ಬೆಳಿತೀರ? ಶೇಂಗಾ ಅಂದ್ರೆ ಚೆನ್ನಾಗುತ್ತೆ ಅಂತ ಹಾಕ್ತಿವಿ. ಒಂದೊಂದ್ ಸತಿ ನಾವ್ ಅನ್ಕಂತೀವಿ ಸೂರ್ಯಕಾಂತಿನೋ ಯಾವನ ಒಂದ್ ಟೈಮ್ ಹಾಕೋಣ ಅಂತ, ಅಂದ್ರೆ ಈ ಗುಬ್ಬಿಗಳು ಕಾಯಕ್ ಆಗಲ್ಲ, ಅದು ಸುತ್ತಮುತ್ತರ ಬೇರೆ ಶೇಂಗಾನೆ ಹಾಕೋದು, ನಾವ್ ಒಂದೇ ಬೇರೆ ತರ ಆಗಿದ್ರೆ ಅದು ಕಾಯಕ್ ಆಗಲ್ಲ ಅಂತ ನಾವು ಶೇಂಗಾನೆ ಹಾಕ್ತಿವಿ. ಈಗ ಶೇಂಗಾ ಎಲ್ಲ ಕಾಯಿ ಎಲ್ಲಿಂದ ತಗೊಂಡ್ಬರ್ತಾರಮ್ಮ? ನಾವು ಶೇಂಗಾ ಚೆನ್ನಾಗಾದ್ರೆ ನಮ್ದ್ರಲ್ಲೇ ಒಂದ್ 2 ಕ್ವಿಂಟಲ್ ಇಟ್ಕಂತೀವಿ. ಒಂದ್ ಶೇಂಗಾ ಚೆನ್ನ ಜೊಟ್ಟು ಪಟ್ಟಂತದಾದ್ರೆ ಮಾರಿ ಮತ್ತೆ ಬಿತ್ತನೆ ಟೈಮ್ಗೆ ಮಾರ್ಕೆಟ್ ಇಂದ ತರದಾಗ್ಲಿ, ಕೃಷಿ ಇಲಾಖೆಯಿಂದ ತರದಾಗ್ಲಿ ಮಾಡ್ತೀವಿ. ಈಗ ಶೇಂಗಾ ಕೊಂಡ್ಕೊಂಡ್ ಬರ್ಬೇಕಂದ್ರೆ ಏನ್ ರೇಟ್ ಬೀಳುತ್ತೆ ಬಿತ್ತನೆ ಸಮಯದಲ್ಲಿ? ನಾವು ಮಾರ್ಬೇಕಾದ್ರೆ ಕಡಿಮೆ ರೇಟ್ಗಿರುತ್ತೆ, 4,500 ಲೆವೆಲ್ಗಿರುತ್ತೆ. ನಾವು ತರ್ಬೇಕಾದ್ರೆ 6,500 ಹಂಗೆಲ್ಲ ಇರುತ್ತೆ. ಅವಾಗ ಎಷ್ಟಿದ್ರು ಬಿತ್ತನೆ ಮಾಡ್ಲೇಬೇಕಲ್ವಾ, ಎಷ್ಟಿದ್ರು ತರ್ಲೇಬೇಕು, ಅವಾಗ ತರ್ತೀವಿ ನಾವು. ಅದು ಶೇಂಗಾನೆಲ್ಲ ಕೈಯಿಂದ ಸುಲಿತೀರ ಅಥವಾ ಮಿಷಿನ್ ಇಂದ ಬಿಡಿಸ್ತೀರಮ್ಮ? ನಾವು ಹಾಕೋದು ಪಲ್ಲ 30-40 ಹಾಕ್ತಿವಿ. ಸ್ವಲ್ಪ ಬೀಜಕ್ಕೆ ಏನ್ ಮಿಷಿನ್ಗೆ ಬಿಡಿಸೋದು, ಅವು ಬೇರೆ ಸರಿ ಬರಲ್ಲ ಅಂತಾರೆ, ಎಲ್ಲ ಮುಕ್ಕೆಲ್ಲ ಹೋಗ್ತವೆ, ಸರಿಯಾಗಿ ಹುಟ್ಟೋದಿಲ್ಲ ಅಂತ. ಅದಕ್ಕೊಂದು ಸ್ವಲ್ಪ ಹಾಕೋದ್ರಿಂದ ನಾವು ಕಷ್ಟ ಆಗ್ಲಿ ಕೈಗೆ ಸುಲ್ಕೊಂಡು 5 ಸೇರಂಗೆ ಕೈಗೆ ಸುಲ್ದು ಬಿಡ್ತೀವಿ. ಇಲ್ಲೆಲ್ಲ ಸುಲಿಲಿಕ್ಕೆ ಜನ ಸಿಗ್ತಾರ? ಸಿಗೋದಿಲ್ಲ. ಮನೆಗಿರೋ ಹೆಣ್ಮಕ್ಳೇ ಬಾರಮ್ಮ 5-6 ಹಾಕೊಡ್ತೀವಿ ತೀರಾ ಅಂತ ಕರ್ಕೊಬಂದು ಬೆಳಗ್ಗೆ ಟೈಮ್ ಟೀ ಕಾಫಿ ಎಲ್ಲ ಕೊಟ್ಟು ಇದ್ದು ಸುಲಿಸ್ತೀವಿ ನಾವು, ಮತ್ತೇನ್ ಮಾಡೋಣ. ಶೇಂಗಾದಲ್ಲಿ ಅಕ್ಕಡಿ ಬೆಳೆಗಳು ಬೆಳಿತೀವಿ ಅಂತಂದ್ರೆ ಏನೇನು ಅಕ್ಕಡಿ ಬೆಳೆಗಳು ಬೆಳಿತೀರ? ನಾವೆಲ್ಲ ತರದ್ದು ಬೆಳಿತೀವಿ, ಯಾಕಂದ್ರೆ ನಾವು ಹೊಲಕ್ಕೆ ಹೋಗಿ ಬರ್ತೀವಲ್ಲ, ನಮ್ಮ ಅಮ್ಮರು ನಮ್ಮ ಅತ್ತೆರು ಇರ್ತಾರೆ, ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾರೆ ಅಕ್ಕಡಿ ಕಾತ್ಕೊಂಡು. ಅದರಿಂದ ಅಕ್ಕಡಿ ಕಾಳು ಹಾಕ್ತಿವಿ, ಅಲಸಂದಿ ಕಾಳು ಹಾಕ್ತಿವಿ, ಹೆಸರು ಕಾಳು, ಒಂದ್ ಸೈಡ್ ಜೋಳ ಹಾಕಿದ್ರೆ ಇನ್ನೊಂದ್ ಸೈಡ್ ರಾಗಿನೂ ಹಾಕ್ತಿವಿ, ಮನೆಗೆ ಹಾಕ್ತಾ ಒಂದು 1-2 ಆಗ್ಲಿ ಅಂತ ರಾಗಿನೂ ಹಾಕ್ತಿವಿ, ಇವೆಲ್ಲ ಹಾಕ್ತಿವಿ. ಈ ಅಕ್ಕಡಿ ಕಾಳು ಬೆಳೆಯೋದ್ರಿಂದ ಏನ್ ಅನುಕೂಲ ಅಂತೀರ? ಅವು ಜಾಸ್ತಿ ಅಕ್ಕಡಿ ಆದ್ರೆ ಇವಾಗ ತೊಗರಿ ರೇಟ್ ಇರ್ತವೆ, ಮಾರ್ಕೋಬಹುದು. ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಇಟ್ಕೊಂಡು ತೊಗರಿ ರೇಟ್ ಇರೋದನ್ನ ಮಾರ್ಕೋಬಹುದಲ್ಲ. ಈ ಸಣ್ಣ ಸಣ್ಣವೆಲ್ಲ ಮನೆಗೆ ನಮ್ಗೂ ನಮ್ ರಿಲೇಷನ್ ಅವ್ರಿಗೂ ಸಾರಿನ ಕಾಳು ಆಗ್ತಾವಂತ ಇವೆಲ್ಲ. ಈಗ 1 ಎಕರೆಗೆ ಎಷ್ಟು ಬಿತ್ತನೆ ಬೀಜ ಉಪಯೋಗಿಸ್ತಾರಮ್ಮ ಶೇಂಗಾನ? ಎಕರೆಗೆ 40 ಸೇರ್ ಹಂಗ ಹಾಕ್ತಿವಿ. 40 ಸೇರ್ ಹಾಕ್ತಾರ. ಬಿತ್ತನೆ ಏನು ಟ್ರ್ಯಾಕ್ಟರ್ ಇಂದ ಬಿತ್ತನೆ ಮಾಡ್ತಾರ ಎತ್ತಿನಿಂದ ಬಿತ್ತನೆ ಮಾಡ್ತಾರ? ಅದು ಟ್ರ್ಯಾಕ್ಟರ್ ಇಂದಾನೇ ಮಾಡ್ತೀವಿ. ಎತ್ತಿನಿಂದ ಮಾಡಿದ್ರೇನೆ ಚೆನ್ನಾಗೆ ಮುಳ್ಳು ಮುಕ್ಕೆ ಬೀಜನು ಒತ್ತಾಗಿ ಬೀಳುತ್ತೆ, ಒಂದ್ ಬೀಜನು ವೇಸ್ಟ್ ಆಗಲ್ಲ. ನಾವ್ ಹೆಂಗ ಹಾಕಿತ್ತು ಹಂಗೆ ಉಟ್ಟಿವಿ. ಟ್ರ್ಯಾಕ್ಟರ್ ಹಾಕಿದ್ರೆ ಕಲ್ಲಿರ ಹತ್ರ ಎಗರದು ಬೀಜ ವೇಸ್ಟ್ ಆಗೋದು, ನೆಲ ವೇಸ್ಟ್ ಆಗೋದು ಹಾಕುತ್ತೆ. ಮತ್ತೆ ಈಗ ಬೇಸಾಯಗಳು ಸಿಗೋದಿಲ್ಲ, ಎಲ್ಲ ಟ್ರ್ಯಾಕ್ಟರ್ ಬೇಸಾಯನೇ ಮಾಡ್ಕೊಬಿಟ್ಟಿದ್ದಾರೆ. ಅದರಿಂದ ಟ್ರ್ಯಾಕ್ಟರ್ಗೆ ಹಾಕ್ತಿವಿ. ಎಡೆಕುಂಟೆ ಕಳೆ ಎಡೆಕುಂಟೆ ಎಷ್ಟು ದಿವಸದಲ್ಲಿ ಹೊಡಿತೀರ? 20 ದಿವಸದಲ್ಲಿ ಏನೋ ಹೊಡಿತೀವಿ ಸರ್. ಎಡೆಕುಂಟೆ ಹೊಡಿಸಿ ಒಂದ್ 4-5 ದಿನಕ್ಕೆ ಕಳೆ ಇಟ್ಕಂತೀವಿ. ಜಾಸ್ತಿ ಕಳೆ ಇದ್ರೆ ಇನ್ನೊಂದ್ಸತಿ ನಂಗೆ ಹಿಂದುಗುಟ್ಟೆ ಇನ್ನೊಂದ್ಸತಿ ಹಾಕಿಸಿ ಕಳೆ ಇಟ್ಕಂತೀವಿ. ಒಟ್ಟು 2 ಸತಿ ಎಡೆಕುಂಟೆ ಹಾಕ್ಸ್ತೀವಿ. 2 ಸರಿ ಎಡೆಕುಂಟೆ ಹೊಡೆದ ನಂತರ ಕಳೆ ತೆಗಿತೀರ? ಹಾ, ಒಂದ್ ಫಸ್ಟ್ ಒಂದ್ಸತಿ ನೋಡ್ತೀವಿ, ಕಳೆ ಕಡಿಮೆ ಇದ್ರೆ ಹಂಗೆ ಕಳೆ ತೆಗ್ದು ಬಿಡ್ತೀವಿ, ಇದ್ರೆ ಇನ್ನೊಂದ್ಸತಿ ಎಡೆಕುಂಟೆ ಹಾಕ್ಸಿ ಕಳೆ ತೆಗಿತೀವಿ. ಈಗ ಕಳೆ ಎಲ್ಲ ಜಾಸ್ತಿ ಬೀಳುತ್ತಂತ ಸಾಕಷ್ಟು ಜನ ರೈತರು ಈ ಕಳೆನಾಶಕ ಸಿಂಪಡಣೆ ಮಾಡ್ತಾರಮ್ಮ. ನೀವೀಗ ಕೈಯಿಂದ ಕಳೆ ತೆಗಿದ್ರ ಕಳೆನಾಶಕ ಸಿಂಪಡಣೆ ಮಾಡ್ತಾರೆ? ಇಲ್ಲ ಇಲ್ಲ, ಕೈಯಿಂದನೇ ತೆಗೀತು. ಕಳೆನಾಶಕ ಹೊಡಿಸಿದ್ರೆ ಅವು ಗಿಡಗಳೆಲ್ಲ ಸುಟ್ಟು ಹೋಗೋದು, ತಿರುಗ ಮತ್ತೆ ಮಳೆ ಬಂದ್ರೆ ಅವು ಚೆನ್ನಾಗಿ ಚಿಗಿರ್ತತೆ. ಮಳೆ ಬಂದ್ರೇನು ಪರವಾಗಿಲ್ಲ, ಆಮೇಲೆ ತಿರುಗಿದು ಗಿಡಗಳಲ್ಲಿ ಹೋಗ್ಬಿಡ್ತಾವ ಅಂತ ನಾವು ಕೈಯಿಂದನೇ ತೆಗಿಸ್ತೀವಿ. ಈ ಎಡೆಕುಂಟೆ ಕಳೆ ಆದ್ಮೇಲೆ ಏನಾದ್ರೂ ಮೇಲ್ ಗೊಬ್ಬರ ಕೊಡ್ತೀರಾ ಶೇಂಗಾಕ್ಕೆ? ನೋಡೋದು, ನೆಲ ಒಂದ್ ಹತ್ರ ನೆಲ ಚೆನ್ನಾಗಿದ್ರೆ ಒಂದ್ ಹತ್ರ ನೆಲ ಚೆನ್ನಾಗಿರಲ್ಲ, ಅಲ್ಲೆಲ್ಲ ಹುಟ್ಟಿರೋದಿಲ್ಲ. ಕಳೆ ತೆಗದ್ಮೇಲೆ ಗಿಡಗಳು ನೋಡಿ ಚೆನ್ನಾಗಿ ಮಳೆ ಬಂದ್ರೆ ಸ್ವಲ್ಪ ಎತ್ತರ ಆಗಕ್ಕೆ ಹೀರೆ ಪಾರೆ ಅಂತವೆಲ್ಲ ಹಾಕ್ಯಂತೀವಿ. ಗೊಬ್ಬರನ ಹಾಕಲ್ಲ, ಗಿಡಗಳು ಚೆನ್ನಾಗಿ ಹತ್ತು ಬರೋದಕ್ಕೆ ಹೀರೆ ಉಕ್ಕಂತೀವಿ. ಬಿತ್ಬೇಕಾದ್ರೆ ಏನಾದ್ರೂ ರಾಸಾಯನಿಕ ಗೊಬ್ಬರ ಕೊಡ್ತೀರಾ ಭೂಮಿಗೆ? ಮನೆ ನಾವು ಪಟ್ಲಿ ಮರ ಸಾಕೋದ್ರಿಂದ ಕುರಿ ಗೊಬ್ಬರ ಇದ್ದೇ ಇರ್ತತೆ. ಒಂದ್ 2-3 ಗಾಡಿ ಅದು ಒಡ್ಸೋದು, ಆಮೇಲೆ ಬೀಜಕ್ಕೆ ಒಂದ್ ಪ್ಯಾಕೆಟ್ DAP ಗೊಬ್ಬರ ತರಿಸಿ ಹಾಕ್ತಿವಿ. ಈ ತರ ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಇಳುವರಿ ಚೆನ್ನಾಗಿ ಬರುತ್ತೆ ಅಂತೀರಾ? ಬರುತ್ತೆ. ನಾವ್ ಯಾವ ತರ ಗೊಬ್ಬರ ಹಾಕ್ತಿವಿ ಆ ತರ ಇಳುವರಿ ಬರುತ್ತೆ. ಈಗ ಶೇಂಗಾಕ್ಕೆಲ್ಲ ಸಾಕಷ್ಟು ರೋಗ ಬರುತ್ತೆ ಅಂತಾರಮ್ಮ, ಏನೇನು ರೋಗ ಬರುತ್ತೆ? ಮಳೆ ಬಂದ್ರೆ ಜಾಸ್ತಿ ರೋಗ ಇರೋದಿಲ್ಲ. ಮಳೆ ಬರ್ದಿದ್ರೆ ಈ ಬೆಂಕಿ ರೋಗ, ಬೂಜ್ ರೋಗ, ಈ ಕರೆಜೀಡಿ ಅಂತದ್ದು ಇರ್ತವೆ. ಅದು ಮಳೆ ಚೆನ್ನಾಗಿ ಬಂದ್ರೆ ರೋಗ ಹಂಗೆ ಉಗುರೋಗುತ್ತೆ, ಇರೋದಿಲ್ಲ. ಅದಕ್ಕೆ ನಾವೇನ್ ಔಷಧ ಪಶುಧ ಏನು ಹೊಡಿಯಲ್ಲ. ಮಳೆ ಬಂದ್ರೆ ನಾವು ರೋಗಗಳೇನು ಇರೋದಿಲ್ಲ. ಶೇಂಗಾ ಈ ಕಟಾವಿ ಬರ್ಬೇಕಂದ್ರೆ ಎಷ್ಟು ತಿಂಗಳ ಅವಧಿ ಬೇಕಾಗತ್ತಮ್ಮ? 3.5-4 ತಿಂಗಳು ಬೇಕಾಗುತ್ತೆ. 3.5-4 ತಿಂಗಳು ಬೇಕಾಗುತ್ತೆ. ಈಗ ಕಟಾವ್ನೆಲ್ಲ ಯಾವ ರೀತಿ ಮಾಡ್ತಾರೆ ಕಟಾವು? ಅದು ಮಳೆ ಬಂದ್ರೆ ಕೈಗೆ ಕಿತ್ಕೊಂಡ್ಬಿಡ್ತೀವಿ. ಮಳೆ ಬರ್ದಿದ್ರೆ ಬೇಸಾಯ ಆಗ್ಲಿ ಇಲ್ಲ ಟ್ರ್ಯಾಕ್ಟರ್ ಆಗ್ಲಿ ಇಟ್ಕಂತೀವಿ. ಕೈಗೆ ಕಿತ್ಕೊಂಡ್ರೆ ಚೆನ್ನಾಗೆ ಕಾಯಿನು ವೇಸ್ಟ್ ಆಗಲ್ಲ. ಈ ಟ್ರ್ಯಾಕ್ಟ್ರಿ ಬೇಸಾಯ ಅಂತ ಅದಕ್ಬಿಟ್ರೆ ಎಲ್ಲ ಅರ್ಧ ಕಾಯಿ ಎಲ್ಲ ನೆಲ್ದಕ್ಕೆ ಹೋಗ್ಬಿಡ್ತದೆ. ಮತ್ತೆ ಕೂಲರ್ ನಿಕ್ಕಿ ನಾವೆಲ್ಲ ಕಾಯಿನೆಲ್ಲ ಆಗುದು ಇದು ಮಾಡೋದಕ್ಕೆ ತಿರುಗಿ ಎಕ್ಸ್ಟ್ರಾ ಖರ್ಚು ಆಗುತ್ತೆ. ಕೈಗೆ ಕಿತ್ತರೆ ಅಷ್ಟು ಜಾಸ್ತಿ ಖರ್ಚು ಬರಲ್ಲ. ಕೈಯಿಂದ ಕೇಳೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ, ಕೆಲಸನು ಬೇಗ ಆಗುತ್ತೆ, ಕಾಯಿನು ವೇಸ್ಟ್ ಆಗಲ್ಲ. ನಾವ್ ಹೆಂಗ ಹಾಕಿರ್ತೀವಿ ಹಂಗ ಗಿಡಗಳೆಲ್ಲ ಕೈಗೆ ಸಿಗ್ತವೆ. ಈಗ ನೀವು ಇಷ್ಟೆಲ್ಲ ಚೆನ್ನಾಗಿ ಮಾಡಿದಾಗ ಒಂದ್ ಚೀಲ ಬೀಜಕ್ಕೆ ಎಷ್ಟು ಇಳುವರಿ ಬರುತ್ತಮ್ಮ? ಚೆನ್ನಾಗಿ ಮಳೆ ಬಂದ್ರೆ ನಮ್ಮ ಅಪ್ಪಾಜಿ ಕಾಲದಲ್ಲೇ ಒಂದ್ 30-40 ಚೀಲದವರೆಗೂ ಬೆಳೆದಿದ್ದಾರೆ ಅವರು. ನಾವ್ ಹಾಕಿದ ಗಿಲುಗು ಒಂದ್ ಚೀಲಕ್ಕೆ 15-18-20 ಚೀಲವರೆಗೂ ಆಗಿದೆ ಅಷ್ಟೇ. ಈ ಸಲ ಮಳೆ ಚೆನ್ನಾಗಿ ಬಂದ್ರು ಜಾಸ್ತಿ ಮಳೆ ಬಂದು ಕೆಟ್ಟೋಗಿದೆ. ಬೇರೆ ಜೊಟ್ಟು ಕಾಯಾಗಿರ ಒಂದ್ ಚೀಲಕ್ಕೊಂದ್ 20 ಚೀಲ ಒಂದ್ ಚೀಲ ಹಂಗ ಆಗಿದೆ ಅಷ್ಟೇ. ಈ ವರ್ಷ ನಿಮ್ದು ಎಷ್ಟು ಇಳುವರಿ ಬಂತು? ನಾವು ಪಲ್ಲ 27 ಸೇರ್ ಹಾಕಿದ್ವಿ, 22 ಚೀಲ ಆಗಿದಾವೆ. ಅಂದ್ರೆ ಇಳುವರಿ ಕಡಿಮೆ ಆಯ್ತಂತೀರ? ಹಾ, ಕಡಿಮೆ ಆಗಿದೆ. ಅದೇ ಒಂದ್ ಸ್ವಲ್ಪ ಗಟ್ಟಿ ಕಾಯಾಗಿದ್ರೆ ಇನ್ನ ಚೆನ್ನಾಗಿರೋದು. ಮಳೆ ಜಾಸ್ತಿ ಬಂದು ಕಾಯಿ ಗಟ್ಟಿ ಆಗ್ಲಿಲ್ಲ ಜೊಟ್ಟು. ಶೇಂಗಾನೆಲ್ಲ ಎಲ್ಲಿ ಮಾರಾಟ ಮಾಡ್ತೀರಮ್ಮ? ನಾವು ಬಿತ್ತನೆ ಮಾಡ್ಬೇಕಾದ್ರೆ ಮತ್ ಕಳ್ಳಿಗೂ ವ್ಯವಸಾಯಕ್ಕೂ ಮಾರ್ಕೆಟ್ ಇಂದ ಸಾಲ ತಂದಿರ್ತೀವಲ್ಲ ಅಲ್ಲಿಗೆ ಬಿಡ್ತೀವಿ. ಅಕಸ್ಮಾತ್ ಸಾಲ ಇಲ್ದಿದ್ರೆ ನೋಡೋದು, ನಮ್ ರೇಟ್ ಸಿಗ್ದಿದ್ರೆ ನಾವ್ ಹಂಗೆ ಇಟ್ಕಂತೀವಿ, ಇನ್ನೊಂದ್ಸತಿಗೆ ಮಾರಣ ಅಂತ ರೇಟ್ ಬಂದಾಗ. ಸಾಲ ಇರೋದಕ್ಕೋಸ್ಕರ ಅಲ್ಲೇ ಕೊಡ್ತೀವಿ, ಇಲ್ಲಾಂದ್ರೆ ಮಿಲ್ಲಕ್ಕಾದ್ರೂ ಮಾರ್ಬೋದು. ಆ ತರ ನಾವ್ ಜಾಸ್ತಿ ಮಾರ್ಕೆಟ್ಗೆ ಬಿಡೋದು. ಶೇಂಗಾ ಏನ್ ರೇಟ್ ಸಿಗ್ತಾ ಇದೆಯಮ್ಮ? ಇವಾಗ ಈ ಸತಿ ನಮ್ಗೆ 4,000 ಸಿಕ್ಕಿದೆ. ಈ ತರ 4,000 ಸಿಕ್ಕ್ರೆ ಸಾಕಾಗುತ್ತ ರೈತರಿಗೆ? ಆಸಾಗುತ್ತೆ ಸರ್. ಇರೋ ರೇಟ್ಗೆ ಒಂದ್ 6,000-6,000 ಚಿಲ್ಡ್ರ ಅನ್ನ ಸಿಗ್ಬಹುದು. ಮೇಲೆ ತಿರ್ಗಿ ನಾವು ಬೀಜ ಕೊಂಡ್ಬೇಕಾದ್ರೆ ಅದ್ರ ಮೇಲೆ ಒಂದ್ 500-600 ರೂಪಾಯಿ ಕೊಟ್ಟು ಮೇಲೆ ಬೀಜ ತರಂಗಾದ್ರೂ ಇರ್ಬೋದು. ಈ ಸತಿ ಲಾಸ್ ಸಂಬರ ನಮ್ಗೆ 4,000 ಸಿಕ್ಕಿದೆ. ಒಂದ್ 5,000 ಸಿಕ್ಕಿದ್ರು ಚೆನ್ನಾಗಿರೋದು. ಶೇಂಗಾ ಒಟ್ಟಿರುತ್ತಲ್ಲ ಬಳ್ಳಿ ಬಿಡಿಸಿದ್ದು, ಅದನ್ನ ಏನ್ ಮಾರಾಟ ಮಾಡ್ತಾರೆ ಏನ್ ಮಾಡ್ತಾರಮ್ಮ? ಇಲ್ಲ ಇಲ್ಲ, ಮಾರಲ್ಲ. ನಾವು ಬಳ್ಳಿಗೋಸ್ಕರನೇ ಶೇಂಗಾ ಹಾಕೋದು. ನಾವು ಕೂಲಿ ನಾಲಿ ಹೋಗಂಗಿಲ್ಲ. ಮನೆಗೆ ಒಂದ್ 4-5 ಪಟ್ಲಿ ಮರಿ ಮಾಡ್ಕೊಂಡು ಒಟ್ಟು ಮಾರೋದಿಲ್ಲ ಸರ್. ಹಂಗೆ ಇಟ್ಕಂತೀವಿ. ಇನ್ನ ಅದ್ರ ಜೊತೆಗೆ ರಾಗಿ ಕಡ್ಡಿ ಅಂತವೆಲ್ಲ ತಗಂತೀವಿ. ಎಷ್ಟು ಪಟ್ಲಿ ಮರಿ ಸಾಕ್ತೀರ? ನಾವು 4 ಇತ್ತ ಸರ್ ಮನೆ ಮುಂದೆ. ಯಾವಾಗ್ಲೂ ಜಾಗ ಇಲ್ಲ. ಜಾಗ ಇದ್ದಿದ್ರೆ ಒಂದ್ 5-6 ಮಾಡ್ಕೋಬೋದಾಗಿತ್ತು. ಜಾಗ ಇಲ್ದಿದ್ದಕ್ಕೋಸ್ಕರ ಒಂದ್ 4 ಮಾಡ್ಕಂತೀವಿ. ಅವನ್ನು ಒಳಗ್ ಕಟ್ಕಂತೀವಿ. ನಮ್ಮ ಅದಕ್ಕೇನೆ ರಾತ್ರಿ ಟೈಮ್ ಒಳಗ್ ಕಟ್ಕಂತೀವಿ, ಮಧ್ಯಾಹ್ನ ಟೈಮ್ ಹೊರಗೆ ಕಟ್ತೀವಿ. ಈ 4 ಪರಿನ ಏನು ಹೊರಗಡೆ ಮೇಸ್ಲಿ ಕೊಡ್ಕೊಂಡು ಹೋಗ್ತಾರ ಅಥವಾ ಇಲ್ಲೇ ಕಡಲೆ ಬಳ್ಳಿ ಮಾತ್ರ ಹಾಕಿ? ಇಲ್ಲ, ಹೊರಗಡೆ ಬಿಟ್ರೆ ಚೆನ್ನಾಗಿರಲ್ಲ ಅಂತ ನಾವು ಕಟ್ಟಾಕಿನೇ ಮೇಯಿಸ್ತೀವಿ. ಅವಕ್ಕೆ ರಾಗಿ ಕಡ್ಡಿ ಒಟ್ಟು ಹುಲ್ಲು ಟೈಮ್ ಇದ್ದಾಗ ಮಿಲ್ಗೋಗೋದು ಆ ತರ ತಂದು ಮೇಯಿಸ್ತೀವಿ ಸರ್, ಹೊರಗಡೆ ಬಿಡೋದಿಲ್ಲ ನಾವು. ಎಷ್ಟು ರೂಪಾಯಿಗೆ ಒಂದು ಮರಿ ಕೊಂಡ್ಕೊಂಬಂದಿರ್ತಾರಮ್ಮ? ನಾವು ಮಾಮೂಲು ಅಂದ್ರೆ ಜಾಸ್ತಿ ಇಕ್ಕಲ್ಲ, 4,000-5,000 ಲೆವೆಲ್ಗೆ ನಾವು ತರೋದು, ಅದರಿಂದ ಮೇಲ್ಪಟ್ಟು ನಾವು ತರೋದೇ ಇಲ್ಲ. ಅಷ್ಟಕ್ಕೆ ತಂದು ನಾವು ಜಾಸ್ತಿ ರೇಟ್ಗಿದ್ರೆ ನಮ್ಗೆ ಲಾಸ್ ಆಗುತ್ತೆ. ಹೆಂಗಿದ್ರು ಜಲ್ದಿ ಮಾರ್ತೀವಲ್ಲ, ವರ್ಷಕ್ಕೆ 2 ಸತಿ ಮಾರ್ತೀವಿ ನಾವು. ಒಂದು 5,000-6,000 ಇಟ್ಟು ತಂದ್ರೆ ಒಂದು 9,000-10,000 ಲೆವೆಲ್ಗೆ ಮಾರ್ತೀವಿ. ಆರು ತಿಂಗಳಿಗೆ ಒಂದ್ ಸತಿ, ಆರು ತಿಂಗಳಿಗೊಮ್ಮೆ ಮಾರ್ತೀರ? ವರ್ಷಕ್ಕೆ 2 ಸತಿ ಮಾರ್ತೀವಿ ನಾವು. ಈ ತರ ಪಟ್ಲಿ ಮರಿ ಸಾಕಾಣಿಕೆ ಮಾಡೋದ್ರಿಂದ ಅನುಕೂಲ ಅಂತೀರಾ? ಅನುಕೂಲ ಸರ್, ಮತ್ತೆ ನಾವೆಲ್ಲೂ ಹೊರಗಡೆ ಎಲ್ಲೂ ಕೆಲ್ಸಕ್ಕೆ ಹೋಗಂಗಿಲ್ಲ, ಮನೆಗೆ ಪಟ್ಲಿ ಮರಿ ಸಾಕೊಂಡು ಇರ್ತೀವಿ ನಾವು. ಇನ್ನೇನು ಎಲ್ಲೂ ಹೊರಗಡೆ ಎಲ್ಲೂ ಹೋಗಂಗಿಲ್ಲ, ಅದ್ರ ಬಂಡವಾಳ ಅಲ್ಲೇ ಬರುತ್ತಲ್ಲ ಸರ್. ಹುಡುಗರು ಸ್ಕೂಲ್ಗೆ ಹೋಗ್ತಾರೆ, ನಾವು ಗಂಡ ಹೆಂಡತಿ ಅವನ್ನ ನೋಡ್ಕೊಂಡು ಇರ್ತೀವಿ. ಗೊಬ್ಬರ ಆಗುತ್ತೆ, ಅದೇ ಆ ಗೊಬ್ಬರನ್ನೇ ನಾವು ವರ್ಷಕ್ಕೊಂದ್ಸತಿ ನಾವು ಬಿತ್ತನೆ ಮಾಡ್ಬೇಕಾದ್ರೆ ಹೊಲಕ್ಕೆ ಹಾಕ್ಬಿಡ್ತೀವಿ. ಒಟ್ಟಾರೆಯಾಗಿ ಈ ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದ್ಕೊಟ್ಟಾಯ್ತಮ್ಮ? ಸಂತೋಷ ತಂದ್ಕೊಡತ್ತೆ ಸರ್. ನಾವಿನ್ನೇನು ಎಲ್ಗೂ ಹೋಗಂಗಿಲ್ಲ ಸರ್, ಮತ್ತೆ ಹೊಲ ಇರೋಸ್ಕರ ಹೊಲ ಮಾಡ್ಕೊಳನ ಅಂತ ನಾವು ಮಾಡ್ತಾ ಇದ್ವಿ, ಅದರಿಂದ ನಮ್ಗೇನು ಖುಷಿನೇ. ಈ ಬೋರ್ ಹಾಕ್ಸಿ ನೀರಾವರಿ ಮಾಡ್ಬೇಕನ್ನೋ ಉದ್ದೇಶ ಏನ್ ಬರ್ಲಿಲ್ಲ? ಐತೆ ಸರ್, ಅದಕ್ಕೆ ಬಂಡವಾಳ ಇಲ್ಲ, ಅದಕ್ಕೆ ಓಡಾಡ್ತಾ ಈ ಗಂಗಾ ಕಲ್ಯಾಣ ಬೋರ್ ಹಾಕ್ಸೋಣ ಅಂತ ಓಡಾಡ್ತಾ ಇದೀವಿ. ಕೈಯಾಗ ಬಂಡವಾಳ ಇಲ್ಲದಕ್ಕೋಸ್ಕರ ನಾವು ಅದಕ್ಕೋಸ್ಕರ ಓಡಾಡ್ತಾ ಇವಿ, ಇಲ್ಲಂದ್ರೆ ಹಾಕ್ಸಿ ಮಾಡ್ಬೋದಾಗಿತ್ತು. ಬಂಡವಾಳ ಇಲ್ಲ ಸರ್, ಅದಕ್ಕೆ ಸುಮ್ಮನೆ ಇದೀವಿ ನಾವು. ಬಹಳ ಸಂತೋಷ ಗಾಯತ್ರಿ ಅವರೇ, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೆಡ್ಡಿಹಳ್ಳಿಯ ರೈತ ಮಹಿಳೆ ಟಿ ಗಾಯತ್ರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ದಿನಾಂಕ 11/3/2025 ಮಂಗಳವಾರದಿಂದ 16/3/2025 ಭಾನುವಾರದವರೆಗೆ ಪ್ರತಿದಿನ ಬೆಳಿಗ್ಗೆ 8:30-8:45 ಪ್ರಸಾರವಾಗುವ ಚಿತ್ರಗೀತೆಗಳ ಕಾರ್ಯಕ್ರಮದ ಪ್ರಾಯೋಜಕರು ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಮೈಸೂರು ಬ್ಯಾಂಕ್ ಸರ್ಕಲ್, ಚಿತ್ರದುರ್ಗ. ನಮ್ಮ ಮಲಬಾರ್, ನಮ್ಮ ನಂಬಿಕೆ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗ ಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಈಗ ಅಡಿಕೆ ಬೆಳೆಯಲ್ಲಿ ಮಿಶ್ರ ಬೆಳೆ ಪದ್ಧತಿ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ತೋಟಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜೆಸಿ ಬೊಮ್ಮೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬೊಬ್ಬು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ತೋಟಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಜೆಸಿ ಬೊಮ್ಮೇಶ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಅಡಿಕೆ ಬೆಳೆಯಲ್ಲಿ ಮಿಶ್ರ ಬೆಳೆ ಪದ್ಧತಿ ಬಗ್ಗೆ ನಮ್ಮ ರೈತ ಬಂಧವರು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಈಗ ಸಾಕಷ್ಟು ತೋಟಗಾರಿಕೆ ಬೆಳೆಗಳು ನಮ್ಮ ರೈತ ಬಂಧವರು ಬೆಳೀತಾರೆ, ಅದರಲ್ಲಿ ಇತ್ತೀಚೆಗೆ ತುಂಬ ಪ್ರದೇಶ ವಿಸ್ತಾರ ಆಗ್ತಿರೋದಂದ್ರೆ ಅಡಿಕೆ ಬೆಳೆ. ಇದರಲ್ಲಿ ಒಂದೇ ಥರ ಬೆಳೆ ಬೆಳೆಯೋದಕ್ಕಿಂತ ಮಿಶ್ರ ಬೆಳೆಗಳು ಬೆಳೆದ್ರೆ ಒಳ್ಳೆ ಲಾಭದಾಯಕ ಅಂತ ಹೇಳ್ತಾರೆ. ಪ್ರಾರಂಭದಲ್ಲಿ ಚಿಕ್ಕ ಗಿಡ ಆದಾಗ ಒಂದು 3-4 ವರ್ಷ ಬೇರೆ ಬೇರೆ ಪಪ್ಪಾಯಿ ಬಾಳೆ ಈ ಥರ ಎಲ್ಲ ಸಾಕಷ್ಟು ಅಂತರ ಬೆಳೆಗಳು ಬೆಳೀತಾರೆ ನಮ್ಮ ರೈತ ಬಂಧವರು. ಈ ಮಿಶ್ರ ಬೆಳೆ ಪದ್ಧತಿ ಮಾಡೋದ್ರಿಂದ ನಮ್ಮ ರೈತರಿಗೆ ಏನು ಉಪಯೋಗ ಅಂತ ಹೇಳ್ತೀರಾ ಸರ್? ಈಗ ಚಿತ್ರದುರ್ಗ ಮತ್ತು ದಾವಣಗೆರೆ ಭಾಗದ ಒಂದು ಪ್ರಮುಖ ವಾಣಿಜ್ಯ ಬೆಳೆ ಅಂತಂದರೆ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ ಬೆಳೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಮುಂಚೆ ಅಡಿಕೆ ಬೆಳೆ ಮಲೆನಾಡು ಪ್ರದೇಶ ಮತ್ತು ಕರಾವಳಿ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಈಗ ಬಯಲುಸೀಮೆ ಪ್ರದೇಶ, ದಾವಣಗೆರೆ, ಚಿತ್ರದುರ್ಗ, ನಮ್ಮ ತುಮಕೂರು, ಹಾಸನ್ನು ಈ ಭಾಗಗಳಿಗೂ ಕೂಡ ಹರಡಿದೆ. ಈಗ ರೈತರು ಒಂದು ಏಕ ಬೆಳೆ ಬೆಳೆಯುವುದರಿಂದ ಆಗುವ ಸಮಸ್ಯೆಗಳೇನಂತಂದ್ರೆ, ಒಂದು ತಮಗೆ ಇನಿಷಿಯಲ್ ಅಂದರೆ ನಿಮ್ಮ ಮೊದಲ 3-4 ವರ್ಷಗಳಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಇಳುವರಿ ಸಿಗುವುದಿಲ್ಲ. ಆ ಸಮಯದಲ್ಲಿ ನೀವು ಬೇರೆ ಉಪ ಬೆಳೆಗಳು ಅಥವಾ ಮಿಶ್ರ ಬೆಳೆಗಳನ್ನು ನೀವು ಅದೇ ಜಮೀನಿನಲ್ಲಿ ಬೆಳೆದುಕೊಂಡು ನೀವು ಒಂದು ಪ್ರಾಫಿಟನ್ನು ಗಳಿಸ್ಕೋಬೋದಾಗಿರ್ತದೆ. ಅದರ ಜೊತೆಗೆ ಈಗ ನಿಮಗೆಲ್ಲ ತಿಳಿದಿರುವ ಹಾಗೆ ಒಂದು ಪ್ರದೇಶ ವಿಸ್ತೀರ್ಣ ಸಾಕಷ್ಟು ಜಾಸ್ತಿ ಆಗ್ತಿದೆ. ಮುಂದೆ ಮಾರುಕಟ್ಟೆ ಹೇಗೆ, ಮಾರುಕಟ್ಟೆ ಏರಿಳಿತಗಳ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ಕೀಟ ಮತ್ತು ರೋಗಗಳ ಬಾಧೆ ಜಾಸ್ತಿ ಆಗ್ತಿದೆ, ಮತ್ತು ಪ್ರಕೃತಿ ವಿಪಾಕಗಳು, ಸಡನ್ ಆಗಿ ನಿಮ್ಗೆ ಮಳೆ ಜಾಸ್ತಿ ಆಗ್ತಾ ಇದೆ ಅಥವಾ ಬರಗಾಲ ಬರ್ತಿದೆ, ಇದಕ್ಕೆಲ್ಲ ಒಂದು ಸಮಸ್ಯೆ ಇರೋದ್ರಿಂದ ಅಡಿಕೆ ಬೆಳೆ ಒಂದೇ ಬೆಳೆ ಬೆಳೆಯುವುದರ ಬದಲು ಮಿಶ್ರ ಬೆಳೆ ಬೆಳೆಯುವುದರಿಂದ ರೈತರು ತಮ್ಮ ಆದಾಯವನ್ನು ದ್ವಿಗುಣಗೊಳಿಸಬಹುದು ಅಂತ ನಾವು ಈ ಮೂಲಕ ತಿಳಿಸ್ಕೊಡ್ತೀವಿ. ಈಗ ಪ್ರಥಮ ಬಾರಿಗೆ ಯಾವುದೇ ಒಂದು ಬೆಳೆ ಬೆಳೀಬೋದು. ಈ ತೋಟಗಾರಿಕೆ ಬೆಳೆ ಒಂದು ಬೆಳೆಗಳಾದಂತಹ ಬಾಳೆ, ಕಾಳುಮೆಣಸು, ಕೋಕೋ, ಸುವರ್ಣಗೆಡ್ಡೆ, ಲಿಂಬು, ವಿಳ್ಯದೆಲೆ, ಅನಾನಸು, ಈ ಥರ ಬೆಳೆಗಳನ್ನ ನಾವು ಬೆಳೀಬೋದು. ಇದು ತಮ್ಮ ಪರಿಸರ ಅಥವಾ ತಮ್ಮ ಹವಾಮಾನ ಗುಣಕ್ಕೆ ತಕ್ಕಂತೆ ನಾವು ಬೆಳೀಬೋದು. ಉದಾಹರಣೆಗೆ ನಮ್ಮ ಚಿತ್ರದುರ್ಗ ಮತ್ತು ದಾವಣಗೆರೆ ಏರಿಯಾಗೆ ನೀವು ಮೆಣಸು ಹಾಕಬಹುದು, ಕೋಕೋ ಹಾಕಬಹುದು, ಮತ್ತೆ ಕಾಳುಮೆಣಸು, ಬಾಳೆ ಹಾಕ್ಬೋದು, ಪಪ್ಪಾಯ ಹಾಕ್ಬೋದು. ಅದೇ ನಿಮ್ಮ ಮಲೆನಾಡು ಪ್ರದೇಶ ಆಯ್ತು ಅಂದ್ರೆ ಅನಾನಸು, ವಿಳೆದೆಲೆ, ವಿಳೆದೆಲೆ ಇಲ್ಲೂ ಹಾಕ್ಬೋದು, ಅಲ್ಲೂ ಹಾಕ್ಬೋದು. ಹೀಗೆ ಅವರ ಒಂದು ಪರಿಸರಕ್ಕೆ ಅನುಗುಣವಾಗಿ ನೀವು ಬೆಳೆ ಮಿಶ್ರ ಬೆಳೆಗಳನ್ನ ನೀವು ಒಂದು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಹೊಸ ಮಿಶ್ರ ಬೆಳೆಗಳು ಅಂತಂದ್ರೆ ಔಷಧೀಯ ಮತ್ತು ಸುಗಂಧ ದ್ರವ್ಯಗಳು. ಈಗ ಸುಗಂಧ ದ್ರವ್ಯಗಳಿಗೆ ಭಾರತ ಸರ್ಕಾರದಿಂದ ಹೊರಗಡೆ ರಫ್ತು ಮಾಡಲು ಮತ್ತು ನೀವೇ ಅದನ್ನು ಪ್ರೊಸೆಸ್ ಮಾಡಿ ಅದನ್ನು ಎಣ್ಣೆ ತೆಗೆದು ಸುಗಂಧ ದ್ರವ್ಯಗಳ ಬೆಳೆಗಳನ್ನು ಕೂಡ ನೀವು ಹೊಸದಾಗಿ ನೀವು ಅಡಕೆ ಬೆಳೆಗಳಲ್ಲಿ ಹಾಕಬಹುದು. ಈ ಅಡಕೆ ಬೆಳೆಗಳು ತುಂಬ ಎತ್ತರ ಬೆಳೆಯುವುದರಿಂದ ಸುಗಂಧ ದ್ರವ್ಯ ಬೆಳೆಗಳು ಕಡಿಮೆ ಬಿಸಿಲಿನಲ್ಲಿ ಅಥವಾ ನೆರಳಿಗೆ ಸೂಕ್ತವಾದಂತಹ ಸುಗಂಧ ಬೆಳೆಗಳು ಮತ್ತು ತುಂಬ ಕಮ್ಮಿ ಜಾಗದಲ್ಲಿ ನಿಮಗೆ ಅತಿ ಹೆಚ್ಚು ಇಳುವರಿಯಂತಹ ಕೊಡುವಂತಹ ಸುಗಂಧ ದ್ರವ್ಯ ಬೆಳೆಗಳನ್ನ ನೀವು ಹಾಕಬಹುದಾಗಿರ್ತದೆ. ಸಾಕಷ್ಟು ಅಂತರ ಬೆಳೆಗಳು ಬೆಳಿಬಹುದು ಅಂತ ಹೇಳಿದ್ರಿ ಸರ್. ಈಗ ಅತಿಸಾಂದ್ರ ಬಹು ಬೆಳೆ ಪದ್ಧತಿ ಅಂತ ಒಂದು ಮಾತು ಕೇಳ್ತಿರ್ತೀವಿ ಆಗಿಂದಾಗಲೇ, ಈ ತರ ಅತಿಸಾಂದ್ರ ಬಹು ಬೆಳೆ ಪದ್ಧತಿ ಅಂದ್ರೆ ಏನಿರ್ಬೋದು ಸರ್? ಈಗ ಅತಿಸಾಂದ್ರ ಬಹು ಬೆಳೆ ಪದ್ಧತಿ ಅಂತಂದ್ರೆ ಒಂದು ಜಮೀನಿನಲ್ಲಿ ಒಂದು ಬಾರಿಗೆ 2 ಅಥವಾ 3 ಹೆಚ್ಚು ಬೆಳೆಗಳನ್ನು ಬೇಸ್ಡ್ ಆನ್ ಅದರ ಒಂದು ಎತ್ತರದ, ಈ ಗಿಡಗಳು ಎತ್ತರ, ಅಡಿಕೆ ಎತ್ತರ, ಅದರಿಂದ ಕಮ್ಮಿ ಎತ್ತರ, ಅದಕ್ಕಿಂತ ಇನ್ನೂ ಕಮ್ಮಿ ಎತ್ತರ, ಅದಕ್ಕಿಂತ ತೀರ ಕಮ್ಮಿ ಎತ್ತರ ಇರುವಂತಹ ಬೆಳೆಗಳನ್ನ ನಾವು ನೋಡಿಕೊಂಡು 2-3 ಬೆಳೆಗಳಿಗಿಂತ ಹೆಚ್ಚು ಬೆಳೆಗಳನ್ನು ಒಂದೇ ಪ್ರದೇಶದಲ್ಲಿ ಒಂದೇ ಜಮೀನಿನಲ್ಲಿ ಏಕಬಾರಿ ಬೆಳೆಯುವುದನ್ನು ನಾವು ಅತಿಸಾಂದ್ರ ಬೆಳೆ ಪದ್ಧತಿ ಅಂತ ಕರಿತೀವಿ. ಉದಾಹರಣೆಗೆ ನಮ್ಮ ಕರಾವಳಿ ಭಾಗ ಮತ್ತು ಮಲೆನಾಡು ಭಾಗದಲ್ಲಿ ಬಾಳೆ, ಕಾಳುಮೆಣಸು ಮತ್ತೆ ಕೋಕೋ, ಈ 3 ಬೆಳೆಗಳನ್ನ ಬೆಳಿತೀವಿ. ಮತ್ತೆ ಬಯಲ್ಸೀಮೆ ಪ್ರದೇಶದಲ್ಲಿ ಅಡಿಕೆ, ಬಾಳೆ, ಪಪ್ಪಾಯ ಈ ತರ ಬೆಳಿತೀವಿ. ನೀವು ಯಾವುದು ನಿಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ನೀವು ಅತಿಸಾಂದ್ರ ಬಹು ಬೆಳೆ ಪದ್ಧತಿಯನ್ನು ನೀವು ಆಯ್ಕೆ ಮಾಡ್ಕೋಬಹುದಾಗಿರ್ತದೆ. ಮೊದಲಿಗೆ ನೀವು ಬಾಳೆ ಬೆಳೆಯೋದಿತ್ತು ಅಂತಂದ್ರೆ 4 ಅಡಿಕೆಗಳ ಮಧ್ಯೆ 1 ಬಾಳೆ ಬೆಳೆ ಹಾಕೋಬೇಕು. ಆವಾಗ ನೀವು ಅದರ ಅಂತರ ಏನಂತಂದ್ರೆ 9 ಗಿಡದಿಂದ ಗಿಡ, ಸಾಲಿಂದ ಸಾಲು 16 ಈ ತರ ಅಡಿಕೆಗಳನ್ನ ಹಾಕೊಂಡು ನೀವು ಬಾಳೆ ಬೆಳಿಬಹುದು. ಇದು ಮೊದಲನೇ ಬೆಳೆಗೆ. ನೀವು 2-3 ಕೂಳೆ ಬೆಳೆಗಳನ್ನು ಕೂಡ ನೀವು ಈ ಮೂಲಕ ನೀವು ತಗೋಬಹುದಾಗಿರುತ್ತೆ. ನಂತರ ಅಡಿಕೆ ಬೆಳೆಯನ್ನು, ಈಗ ಅಡಿಕೆ ಬೆಳೆಯಲ್ಲಿ ಬೆಳೆಯುವುದಂತಹ ಮಿಶ್ರ ಬೆಳೆಗಳಲ್ಲಿ ಏಕ ಬೆಳೆ ಪದ್ಧತಿ ಹೇಳ್ತೀನಿ. ಏಕ ಬೆಳೆ ಅಂತಂದ್ರೆ ಒಂದೇ ಅಡಿಕೆ ಬೆಳಿಬೇಕಾದ್ರೆ ನೀವೆಷ್ಟು ಅಂತರ ಇಟ್ಕೋಬೇಕು ಗಿಡಗಳ ಸಾಂದ್ರತೆ ಮತ್ತು ರಸಗೊಬ್ಬರ. ಏಕ ಬೆಳೆ ಪದ್ಧತಿಯಲ್ಲಿ ಅಡಿಕೆಯಲ್ಲಿ 9 ಗಿಡದಿಂದ ಗಿಡ, 9 ಸಾಲದಿಂದ ಸಾಲು, ಅವಾಗ 1,300 ಗಿಡಗಳು ನಿಮ್ಗೆ 2.5 ಕೂರ್ತವೆ. ನೀವು ಅದಕ್ಕೆ ರಸಗೊಬ್ಬರ ಏನೇನು ಕೊಡಬೇಕು ಅಂತಂದ್ರೆ ಏಕ ಬೆಳೆ ಪದ್ಧತಿಯಲ್ಲಿ ಯೂರಿಯಾ 120 kg, ರಾಕ್ ಫಾಸ್ಫೇಟ್ 200 kg ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಶ್ 235 kg ಒಂದು ವರ್ಷಕ್ಕೆ ನೀವು ಕೊಡಬೇಕಾಗುತ್ತೆ. ಇದು 1 ಹೆಕ್ಟೇರ್ಗೆ ಅಂದ್ರೆ 2.5 ಎಕರೆಗೆ. ಹಾಗೆ ಬಾಳೆ ಬೆಳೆಯನ್ನು ಅಡಿಕೆ ಜೊತೆ ಬೆಳೆದಾಗ, ಈಗಾಗಲೇ ಹೇಳಿದಂಗೆ ಬಾಳೆ ಬೆಳೆಯನ್ನು ಅಡಿಕೆ ಜೊತೆ ಬೆಳಿಬಹುದು. ಅವಾಗ ಅಡಿಕೆದು ನಿಮ್ಗೆ ಅಂತರ ಹೇಗಿರ್ಬೇಕು ಅಂತಂದ್ರೆ ಗಿಡದಿಂದ ಗಿಡಕ್ಕೆ 9, ಸಾಲಿನಿಂದ ಸಾಲು 16, ಅವಾಗ ನಿಮ್ಗೆ 650 ಗಿಡಗಳು ಕೂರ್ತವೆ. ನಿಮ್ಗೆ ರಸಗೊಬ್ಬರ ಏನಾಗ್ಬೇಕು ಅಂದ್ರೆ 350 ನೋಡಿ ಜಾಸ್ತಿ ಆಗ್ತಿದೆ ರಸಗೊಬ್ಬರ, 350 ಯೂರಿಯಾ 350 kg ಮತ್ತು ರಾಕ್ ಫಾಸ್ಫೇಟ್ 800 kg, 535 kg ನೀವು ಪೊಟ್ಯಾಶ್ನ ಹಾಕೊಂಡು ನೀವು 1-2.5 ಎಕರೆಗೆ ಬೆಳಿಬೇಕಾಗುತ್ತೆ. ಸೂಕ್ತ ತಳಿಗಳು ಯಾವುದು ಅಂತಂದ್ರೆ G9, ಏಲಕ್ಕಿ, ಮೈಸೂರು ಪೂವನ್, ಇವು ನಿಮ್ಗೆ ಸೂಕ್ತವಾದಂತಹ ಬಾಳೆ ತಳಿಗಳು. ತದನಂತರ ಕಾಳುಮೆಣಸು, ನಾವು ಕಾಳುಮೆಣಸನ್ನ ಅಡಿಕೆ ಒಂದು ಮರಕ್ಕೆ ನೀವು ಹಪ್ಸೋದ್ರಿಂದ, ಅಡಿಕೆ ಒಂದು ಗಿಡಕ್ಕೆ ಹಪ್ಸೋದ್ರಿಂದ ಅಡಿಕೆ ನೀವು ಏಕ ಬೆಳೆ ಪದ್ಧತಿಯಲ್ಲಿ ಅಡಿಕೆಗೆ ಏನು ನೀವು ಅಂತರ ಕೊಡ್ತೀವಲ್ಲ ಅದೇ ಅಂತರ ನೀವು ಇಲ್ಲೂ ಕೊಡ್ಬೋದು. ಅಂದರೆ 9-9 ಅಡಿ ಗಿಡದಿಂದ ಗಿಡ 9 ಅಡಿ ಮತ್ತು ಸಾಲಿನಿಂದ ಸಾಲ 9 ಅಡಿ. ಇಲ್ಲಿ ನೀವು 1300 ಗಿಡಗಳು ಕೂರ್ತವೆ. ನಿಮಗೆ ರಸಗೊಬ್ಬರ ಬಗ್ಗೆ ಹೇಳ್ತು ಅಂತಂದರೆ 220 ಕೆಜಿ ನಿಮಗೆ ಯೂರಿಯಾ, 200 ಕೆಜಿ ರಾಕ್ ಫಾಸ್ಫೇಟ್ ಮತ್ತು 235 ಕೆಜಿಯಷ್ಟು ಪೊಟ್ಯಾಷ್ ಅಂತ ಕೊಡಬೇಕು. ಇದಕ್ಕೆ ಸೂಕ್ತವಾದಂತಹ ತಳಿಗಳು ನಿಮ್ಮ ಅಡಿಕೆ ಜೊತೆ ಒಂದು ಕಾಳುಮೆಣಸು ತಳಿಗಳಂತಂದ್ರೆ ಇವು ನೆರಳನ್ನು ತಡೆದು ಅವು ಒಂದು ಒಳ್ಳೆ ಇಳುವರಿ ಅಂತ ಕೊಡುತ್ತೆ. ತಳಿಗಳು ಕರಿಮುಂಡ ಮತ್ತೆ ಪನಿಯೂರು ತಳಿಗಳಂತಿದ್ದಾವೆ. ಪನಿಯೂರು 4-5 ಈಗ ಪ್ರಚಲಿತವಾಗಿರುವಂತಹ ತಳಿಗಳು. ನೀವು ಆ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಬೋದಾಗುತ್ತೆ. ಮತ್ತೆ ಇನ್ನೊಂದು ಒಂದು ಮಿಶ್ರ ಬೆಳೆ ಅಂತಂದ್ರೆ ಕೋಕೋ. ಕೋಕೋ ನಿಮಗೆಲ್ಲ ಗೊತ್ತಿರುವ ಹಾಗೆ ಚಾಕ್ಲೇಟ್ ಮಾಡೋದಕ್ಕೆ ಉಪಯೋಗಿಸ್ತಾರೆ. ಇದು ಕೂಡ ನೆರಳಿಗೆ ಒಂದು ಉತ್ತಮವಾದಂತಹ ಬೆಳೆ ಮತ್ತು ಇದು ತುಂಬಾ ಎಲೆಗಳನ್ನು ಉದುರಿಸೋದ್ರಿಂದ ಗೊಬ್ಬರ ಕೂಡ ಒಂದು ಅತಿ ಒಂದು ಒಳ್ಳೆ ನಿಮ್ಗೆ ಅಡಿಕೆಗೆ ಸಿಗುತ್ತದೆ. ಇದು ನೀವು ಕೋಕೋ ಹಾಕ್ಬೇಕಾದ್ರೆ 9 ಅಡಿ ಗಿಡದಿಂದ ಗಿಡ ಮತ್ತು 16 ಅಡಿ ಸಾಲಿನಿಂದ ಸಾಲು. ಅವಾಗ 650 ಗಿಡಗಳು ನಿಮಗೆ ಒಂದು 2.5 ಎಕರೆಯಲ್ಲಿ ಕೂರ್ತದೆ. ನಿಮಗೆ ರಸಗೊಬ್ಬರ ಅಂತಂದ್ರೆ 220 ಕೆಜಿ ಯೂರಿಯಾ, 200 ಕೆಜಿ ರಾಕ್ ಫಾಸ್ಫೇಟ್ ಮತ್ತು 235 ಕೆಜಿ ಮ್ಯೂರೇಟ್ ಆಫ್ ಪೊಟ್ಯಾಷನ್ ಹಾಕೋಬೇಕು. ನಿಮಗೆ ಕೆಲವೊಂದು ಕಸಿ ಕಟ್ಟಿದ ಸಂಕರಣ ತಳಿಗಳಿದ್ದಾವೆ. ನಿಮಗೆ ಕ್ಯಾಡ್ಬರಿ ಕೋಕೋ ಕಂಪ್ನಿಯವರು ಅವರೇ ಗಿಡಗಳನ್ನ ನಿಮ್ಗೆ ಸಪ್ಲೈ ಮಾಡ್ತಾರೆ. ನೀವು ತದನಂತರ ಹತ್ತಿರದ ನಿಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ನೀವು ಸಬ್ಸಿಡಿಯನ್ನು ತಗೋಬಹುದು ಕೋಕೋ ಹಾಕೋದಕ್ಕೆ. ಈಗಲೂ ಕೂಡ ಸಬ್ಸಿಡಿ ಇದೆ. CDB ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂಡರ್ ಒಂದು ಸಬ್ಸಿಡಿ ಕೊಟ್ಟಿದ್ದಾರೆ. ಅದನ್ನು ಕೂಡ ಸಬ್ಸಿಡಿ ಉಪಯೋಗಿಸ್ಕೊಂಡು ನಿಮಗೆ ಕ್ಯಾಡ್ಬರಿ ಕಂಪ್ನಿಯವರು ನಿಮಗೆ ಬೀಜಗಳನ್ನ ಮತ್ತೆ ಪ್ರೊಕ್ಯೂರ್ ಮಾಡ್ಕೋತಾರೆ. ನಂತರ ಬೈಬ್ಯಾಕ್ ಗ್ಯಾರಂಟಿ ಇದ್ದಂಗೆ. ಇದು ಈ ಬೆಳೆ ಒಂದು ಸೂಕ್ತವಾದಂತಹ ಬೆಳೆ. ನಂತರ ಸ್ವಲ್ಪ ಬಿಸಿಲಿರುವ ಜಾಗ, ಬಿಸಿಲಿರುವ ಪ್ರದೇಶಗಳಿಗೆ, ಬಯಲು ಸೀಮೆ ಪ್ರದೇಶಗಳಿಗೆ ಲಿಂಬು ಒಂದು ಒಂದು ಒಳ್ಳೆಯ ಬೆಳೆಯಾಗುತ್ತೆ. ಲಿಂಬು ಹಾಕ್ಬೇಕಾದ್ರೆ ನಿಮಗೆ 9 ಅಡಿ ಗಿಡದಿಂದ ಗಿಡ ಮತ್ತು 16 ಅಡಿ ಸಾಲಿನಿಂದ ಸಾಲು. ನಿಮಗೆ ಅದಕ್ಕೆ 650 ಗಿಡಗಳು ಕೂರ್ತವೆ. ರಸಗೊಬ್ಬರ ಬತ್ತು ಅಂತಂದರೆ 655 ಕೆಜಿಯಷ್ಟು ಯೂರಿಯಾ, ರಾಕ್ ಫಾಸ್ಪೇಟ್ 1250 ಕೆಜಿಯಷ್ಟು ಮತ್ತು ಮ್ಯೂಟ್ರಾಟ ಪೊಟ್ಯಾಷ್ 835 ಕೆಜಿಯಷ್ಟು ನೀವು ಹಾಕೋಬೇಕಾಗುತ್ತೆ. ನಂತರ ವಿಳ್ಯದೆಲೆ. ವಿಳ್ಯದೆಲೆ ನೀವು ಕಾಳುಮೆಣಸು ಹಬ್ಬಿಸಿದಂಗೆ ನೀವು ವಿಳ್ಯದೆಲೆಯನ್ನು ಕೂಡ ನೀವು ಈ ಒಂದು ಅಡಿಕೆ ಬೆಳೆಗೆ ಅಡಿಕೆ ಮರಕ್ಕೆ ನೀವು ಹಬ್ಬಿಸಬಹುದು. ಆವಾಗ ನಿಮಗೆ ಅಂತರ ಬಂದು 9-9 ಅಡಿ ಅಂತರ, 1300 ಗಿಡಗಳು ಕೂರ್ತವೆ. ಅವಾಗ ನಿಮ್ಗೆ ರಸಗೊಬ್ಬರ ಏನು ಕೊಡಬೇಕು ಅಂತಂದರೆ ಯೂರಿಯಾ 220 ಕೆಜಿ, 200 ಕೆಜಿಯಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷು ಮತ್ತು ರಾಕ್ ಫಾಸ್ಫೇಟ್ 235 ಕೆಜಿಯಷ್ಟು ನೀವು ಕೊಡಬೇಕಾಗುತ್ತೆ. ಸರ್, ಅತಿಸಾಂದ್ರ ಬಹು ಬೆಳೆ ಪದ್ಧತಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇನ್ನು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಈ ಬಯಲು ಪ್ರದೇಶಗಳಿಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಬಹು ಬೆಳೆ ಪದ್ಧತಿಯಲ್ಲಿ ನಾವು ಬೆಳಿಬೇಕಂದ್ರೆ ಯಾವ್ಯಾವ ಥರ ಒಂದು ಬೆಳೆಗಳನ್ನು ಬೆಳೆಯಬಹುದು ಅಂತೀರಾ? ಈಗ ಕರ್ನಾಟಕದ ಬಯಲು ಪ್ರದೇಶ ಅಂತ ಬಂದರೆ ಪ್ರಮುಖ ಜಿಲ್ಲೆಗಳಂತಂದರೆ ಚಿತ್ರದುರ್ಗ, ತುಮಕೂರು, ಹಾಸನ, ದಾವಣಗೆರೆ, ಹಾವೇರಿ, ಈ ಕಡೆ ಚಾಮರಾಜನಗರ, ಇವೆಲ್ಲ ಕೂಡ ನಿಮ್ಗೆ ದಕ್ಷಿಣ ಒಳನಾಡು ಪ್ರದೇಶ, ಬಯಲು ಪ್ರದೇಶಗಳು ಅಂತಂತ ಕರಿತೀವಿ. ಇಲ್ಲಿ ನಿಮಗೆ ಮಳೆ ಪ್ರಮಾಣ ಸ್ವಲ್ಪ ಕಮ್ಮಿ ಇರೋದ್ರಿಂದ ನೀವು ಅಡಿಕೆ, ಬಾಳೆ, ನಿಂಬೆ ಈ ಒಂದು ಕಾಂಬಿನೇಷನ್ಗೆ ಹೋಗ್ಬೋದು. ಒಂದು ಅಡಿಕೆ, ಅಡಿಕೆ ಮಧ್ಯೆ ಬಾಳೆ ಮತ್ತು ಬಾಳೆ ಮಧ್ಯದಲ್ಲಿ ಏನು ಮತ್ತೆ ಬಾಳೆ ಎಲ್ಲೆಲ್ಲಿ ಹಾಕಲ್ವಲ್ಲ ಅದು ನೀವು ನಿಂಬೆ ಹಾಕೊಳ್ಬಹುದು. ಇನ್ನೊಂದು ಬೆಳೆ ಪದ್ಧತಿ ಅಂತಂದರೆ ಅಡಿಕೆ, ಕಾಳುಮೆಣಸು, ಕೋಕೋ, ಇದು ಕೂಡ ಒಂದು ಬೆಳೆ ಪದ್ಧತಿ. ಇವೆರಡರಲ್ಲಿ ಯಾವುದಾದ್ರೂ ಒಂದು ಬೆಳೆ ಪದ್ಧತಿನ ನೀವು ಅಳವಡಿಸ್ಕೊಳ್ಬಹುದು. ಹಾಗೆ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಪ್ರದೇಶಕ್ಕೆ ಅಡಿಕೆ, ಕಾಳುಮೆಣಸು, ಕೋಕೋ ಇದು ಒಂದು ಒಂದು ಒಳ್ಳೆ ಬೆಳೆ ಪದ್ಧತಿಯಾಗಿರ್ತದೆ. ಇದನ್ನು ನೀವು ಇದು ಮಾಡ್ಕೋಬಹುದು. ಅಥವಾ ಅಡಿಕೆ, ಕಾಳುಮೆಣಸು, ಏಲಕ್ಕಿ ಇದು ಕೂಡ ಒಂದು ಒಳ್ಳೆ ಬೆಳೆ ಪದ್ಧತಿ. ಅದು ಮಲೆನಾಡು ಮತ್ತು ಕರಾವಳಿ ಪ್ರದೇಶಕ್ಕೆ, ಮಲೆನಾಡು ಪ್ರದೇಶ, ಶಿವಮೊಗ್ಗ ಮತ್ತು ಈ ಏರಿಯಾಗಳಲ್ಲಿ ಅಡಿಕೆ, ಕಾಳುಮೆಣಸು, ಅನಾನಸ್ ಕೂಡ ಒಂದು ಒಳ್ಳೆ ಬೆಳೆ ಪದ್ಧತಿಯಾಗಿರ್ತದೆ. ಅದನ್ನು ಕೂಡ ರೈತರು ಆಯ್ಕೆ ಮಾಡ್ಕೋಬೋದಾಗಿರ್ತದೆ. ಸರ್, ಈಗ ಬಾಳೆ, ಕೋಕೋ, ಪಪ್ಪಾಯ ಇವೆಲ್ಲ ಒಂದು ವರ್ಷದ ಬೆಳೆಗಳಾಗ್ತವೆ. ಈ ಪ್ರಾರಂಭದಲ್ಲಿ ಅಡಿಕೆ ಬೆಳೆ ನಾಟಿ ಮಾಡಿದಂಥ ಪ್ರಾರಂಭದಲ್ಲಿ 2-3 ತಿಂಗಳಿಗೆ ಬೆಳೆದಂಥ ಬೆಳೆಗಳು ಯಾವಾದರೂ ಮಿಶ್ರ ಬೆಳೆಗಳನ್ನ ನಾವು ಹಾಕ್ಬೋದಾ ರೈತರು? ಈಗ ರೈತರು ನನಗೆ ತಿಳಿಸ್ಕೊಟ್ಟಂಗೆ ಈಗೆಲ್ಲ ಕಾಳುಮೆಣಸು, ಕೊಕ್ಕೋ ಎಲ್ಲ ನಿಮಗೆ ಲಾಂಗ್ ಟರ್ಮ್ ಒಂದು ತುಂಬ ಒಂದು ವರ್ಷಗಳಿರುವಂತಹ ಬೆಳೆಗಳು, ವಾರ್ಷಿಕ ಬೆಳೆಗಳಾಗಿದ್ದು ನಿಮಗೆ ಒಂದು ಸೀಸನಲ್ ಅಂತಂದರೆ ಆ ಒಂದು ಋತುಮಾನಕ್ಕೆ ತಕ್ಕಂತೆ ಬೆಳೆಗಳನ್ನು ಕೂಡ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈಗ ಸಾಕಷ್ಟು ತರಕಾರಿ ಮತ್ತು ಹೂ ಬೆಳೆಗಳನ್ನ ನಾವು ಬೆಳಿಬೋದಾಗಿರುತ್ತೆ. ಈಗ ತರಕಾರಿ ಅಂತ ಬಂದಾಗ ಆ ಒಂದು ಸೀಸನ್ಗೆ ತಕ್ಕಂತೆ ನೀವು ತರಕಾರಿ ಬೆಳೆಗಳ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈಗ ಬದನೆ ಅದನ್ನು ಕೂಡ ನೀವು ಹಾಕೋಬಹುದು. ಎರಡು ಸಾಲು, ಒಂದು ಅಡಕೆ ಸಾಲಿನ ಮಧ್ಯ ಎರಡು ಸಾಲು ಬದನೆ ಹಾಕೋಬಹುದು. ಇದು ಕೂಡ ನಿಮ್ಗೆ ಒಳ್ಳೆ ಇಳುವರಿ ಸಿಗುತ್ತೆ. 18-20 ಟನ್ವರೆಗೆ ಎಕರೆಗೆ ಇಳುವರಿ ಸಿಗುತ್ತೆ. ಅದಾದ ನಂತರ ಮೆಣಸಿನಕಾಯಿ, ಮೆಣಸಿನಕಾಯಿ ಪ್ರದೇಶದಲ್ಲಿ ನಿಮಗೆ ಹಸಿ ಮೆಣಸಿನಕಾಯಿ ಮತ್ತು ಒಣ ಮೆಣಸಿನಕಾಯಿಗೆ ಎರಡಕ್ಕೂ ಕೂಡ ಸೂಕ್ತವಾದಂತಹ ತಳಿಗಳಿವೆ. ಉದಾಹರಣೆಗೆ ಅರ್ಕ ಸಾನ್ವಿ ಅಂತಿದೆ, ಅರ್ಕ ತಾನ್ವಿ ಅಂತಿದೆ, ಅರ್ಕ ಗಗನ್ ಅಂತಿದೆ. ಈಗ ಒಂದು ರೀಸೆಂಟ್ ಆಗಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯವರು ಅಭಿವೃದ್ಧಿಪಡಿಸಿ ರಿಲೀಸ್ ಮಾಡಿರ್ತಾರೆ. ಅದು ಈ ಭಾಗಕ್ಕೆ ಒಂದು ಒಳ್ಳೆಯದಂತಹ ಬೆಳೆಗಳು. ಈ ಬೆಳೆಯನ್ನು ನೀವು 3-4 ವರ್ಷ ಮುಂಚೆ ಹಾಕೋಬೇಕಾಗುತ್ತೆ. ನಿಮಗೆ ಅಡಿಕೆ ಮರಗಳು ದೊಡ್ಡದಾದ ನಂತರ ಕೆಳಗಡೆ ನಿಮಗೆ ಬಿಸಿಲು ಬೀಳಲ್ಲ, ಆ ಟೈಮಲ್ಲಿ ಈ ಬೆಳೆಗಳನ್ನ ಹಾಕೋಕ್ಕಾಗಲ್ಲ. ಯಾವುದು ತರಕಾರಿ ಬೆಳೆಗಳ ಅಪ್ ಟು 3 ವರ್ಷದವರೆಗೆ ನೀವು ಈ ತರಕಾರಿ ಬೆಳೆಗಳನ್ನ ಹಾಕಬಹುದಾಗಿರ್ತದೆ. ಆದರೆ ಹಾಗಾದರೆ 3 ವರ್ಷಗಳ ನಂತರ ಯಾವ್ಯಾವ ತರಕಾರಿ ಬೆಳೆಗಳು ಹಾಕಬಹುದು ಅಂತಂದರೆ ಗೆಡ್ಡೆಗಳು, ಸುವರ್ಣಗೆಡ್ಡೆ ಮತ್ತು ಕೊಲಕೇಶಿಯ ಅಂತ ಬರುತ್ತೆ, ಮತ್ತು ಯಾವುದು ಸ್ವೀಟ್ ಪೊಟ್ಯಾಟೊ, ನಿಮಗೆ ಸಿಹಿಗೆಣಸು, ಈ ಥರ ಬೆಳೆಗಳನ್ನ ನೀವು 3 ವರ್ಷದ ನಂತರ ಅವು ನೀರು ಮತ್ತು ನೆರಳು ಎರಡನ್ನೂ ಕೂಡ ತಡೆಯುವಂತಹ ತರಕಾರಿಗಳಾಗಿದ್ದು ಅವನ್ನು ನೀವು 3 ವರ್ಷದ ನಂತರ ಹಳೆ ಮರಗಳಿಗೆ ನೀವು ಹಾಕಬಹುದಾಗಿರ್ತದೆ. ಆನಂತರ ಹಾಗೇನೆ ಒಂದು ಹೂ ಬೆಳೆಗಳು ಒಂದು ಬಂದರೆ ಹೂ ಬೆಳೆಗಳಲ್ಲಿ ನೀವು ಸಾಕಷ್ಟು ಹೂ ಬೆಳೆಗಳನ್ನ ಹಾಕಬಹುದಾಗಿರ್ತದೆ. ಈಗ ಒಂದು ಸೀಸನ್ಗೆ ತಕ್ಕಂತೆ ಚೆಂಡು ಆಗಿರ್ಬೋದು. ಈ ಚೆಂಡು ನಿಮಗೆ ಹಬ್ಬ ನೆಕ್ಸ್ಟ್ ಮಂತಲ್ಲಿ ಆಯುಧ ಪೂಜೆ ಹಬ್ಬ ಇರೋದ್ರಿಂದ, ದೀಪಾವಳಿ ಹಬ್ಬ ಇರೋದ್ರಿಂದ ಈ ಟೈಮ್ ನೋಡಿಕೊಂಡು ನೀವು ಮೊದಲನೇ ವರ್ಷ ಮೊದಲ ಒಂದು 3-4 ವರ್ಷಗಳಲ್ಲಿ ನೀವು ಒಂದು ಚೆಂಡುಗಳನ್ನ ಹಾಕಬಹುದಾಗಿರ್ತದೆ. ಅದಾದ ನಂತರ ಸೇವಂತಿಗೆ ಕೂಡ ಹಾಕ್ಬೋದು. ಒಂದು ಈ ಭಾಗದಲ್ಲಿ ಇನ್ನೊಂದು ಪ್ರಮುಖ ಬೆಳೆ ಅಂತಂದರೆ ಟ್ಯೂಬ್ ರೋಸು, ಸುಗಂಧರಾಜ ಕೂಡ ನೀವು ಇನಿಷಿಯಲಿ 3-4 ವರ್ಷಗಳವರೆಗೂ ನೀವು ಸುಗಂಧರಾಜಗಳನ್ನ ಹಾಕಬಹುದಾಗಿರ್ತದೆ. ಹಾಗೆ ತರಕಾರಿನಲ್ಲಿ ನಿಮಗೆ ಕುಂಬಳ ಜಾತಿಯ ಬಳ್ಳಿ ಹರಡುವ ತರಕಾರಿಗಳಂತಂದರೆ ಕುಂಬಳ, ನೆಕ್ಸ್ಟು ಸೌತೆಕಾಯಿ, ಹೀರೆಕಾಯಿ, ಈ ಥರ ಒಂದು ಬೂದುಗುಂಬಳ, ಈ ಥರ ತರಕಾರಿಗಳನ್ನು ಕೂಡ, ಯಾಕಂದರೆ ಗಿಡಗಳು ಅಡಿಕೆ ಗಿಡಗಳು ಸಣ್ಣವು ಇದ್ದಾಗ ನೀವು ಈ ಥರ ತರಕಾರಿಗಳನ್ನ ನೀವು ಕೂಡ ಹಾಕಬಹುದಾಗಿರ್ತದೆ. ಈ ಥರ ಹಾಕೊಳ್ಳೋದ್ರಿಂದ ರೈತರಿಗೆ ಏನಾಗುತ್ತೆ, ಒಂದು ಮೊದಲನೇ 3-4 ವರ್ಷ ಅಡಿಕೆಯಿಂದ ಇಳುವರಿ ಬರದೇ ಇರುವಂತಹ ಕಾರಣ ಈ ಥರ ಬೆಳೆಗಳನ್ನ ಹಾಕ್ಕೊಂಡು ನೀವು ಒಂದು ನಿಮ್ಮ ಆದಾಯವನ್ನು ಹೆಚ್ಚಿಗೆ ಮಾಡ್ಕೋಬೋದಾಗಿರ್ತದೆ. ಸರ್, ಇನ್ನು ಕೆಲವು ರೈತರು ಈ ಭೂಮಿಯ ಫಲವತ್ತತೆ ಹೆಚ್ಚು ಮಾಡಬೇಕು ಅಂತ ಅಂದ್ಬಿಟ್ಟು ಈ ಸೆಣಬು, ಡಯಂಚ, ಈ ಹೊದಿಕೆ ಬೆಳೆಗಳು, ಅಲಸಂದಿ, ಹೆಸರು, ಹುರುಳಿ ಇಂಥವನ್ನು ಒಂದು ಮಿಶ್ರ ಬೆಳೆಯಾಗಿ ಬೆಳೆದು ಅಲ್ಲೇ ಮಲ್ಚಿಂಗ್ ಮಾಡಿ ರೋಟ್ರಿ ಹೊಡಿಸ್ಬಿಟ್ಟು ಅದನ್ನು ಹಸಿರೆಲೆ ಗೊಬ್ಬರ ಟೈಪ್ ಮಾಡ್ತಾರೆ. ಇದರಿಂದನೂ ನಮ್ಮ ಅಡಿಕೆ ಗಿಡಗಳಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತೀರಾ? ಹೌದು. ಈಗ ಸೆಣಬು ಮತ್ತು ದ್ವಿದಳ ಧಾನ್ಯಗಳು ಏನಿದಾವಲ್ಲ, ಇವು ಪರಿಸರದಿಂದ ಅಂದರೆ ನಮ್ಮ ವಾತಾವರಣದಿಂದ ಸಾರಜನಕವನ್ನು, ಈಗೇನು ಯೂರಿಯಾ ಕೊಡ್ತೀವಲ್ಲ ಆ ಥರ ಸಾರಜನಕವನ್ನು ನಮಗೆ ಒಂದು ವಾತಾವರಣದಿಂದ ಹಿಡಿದು ಭೂಮಿಗೆ ರಿಲೀಸ್ ಮಾಡ್ತವೆ. ಸೊ ಅದರಿಂದ ನೀವು ಸೆಣಬು, ದ್ವಿದಳ, ಯಾವುದೇ ರೀತಿಯಾದ ದ್ವಿದಳ ಧಾನ್ಯಗಳು ನೀವು ಹಾಕೋದ್ರಿಂದ ಭೂಮಿಯ ಫಲವತ್ತತೆ ತುಂಬ ಜಾಸ್ತಿ ಆಗುತ್ತೆ. ಮೊದಲನೇ ಒಂದಷ್ಟು ವರ್ಷಗಳಲ್ಲಿ ನೀವು ಗಿಡ ದೊಡ್ಡದಾದ ನಂತರನೂ ಕೂಡ ಈ ಒಂದು ಬೆಳೆಗಳನ್ನ ಹೊದಿಕೆ ಬೆಳೆಗಳನ್ನ ಹಾಕೊಳ್ಳೋದ್ರಿಂದ ನಿಮಗೆ ಒಂದು ಭೂಮಿಯಲ್ಲಿರುವ ಸಾರಾಂಶ ಮತ್ತು ಕಾರ್ಬನ್ ಕಂಟೆಂಟು ಇವೆಲ್ಲ ಜಾಸ್ತಿ ಆಗುತ್ತೆ. ಇದೆಲ್ಲ ಜಾಸ್ತಿ ಆಗೋದ್ರಿಂದ ರೋಗ ಬರೋದು ಕಮ್ಮಿ ಆಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ, ಕಾಯಿಯ ಸೈಜ್ ದಪ್ಪ ಬರುತ್ತೆ, ಮತ್ತು ಪ್ರತಿ ವರ್ಷ ನಿಮಗೆ ಕಾಯಿ ಚೆನ್ನಾಗಿ ಕಚ್ಚುತ್ತೆ. ಸೊ ಈಗ ನೀವು ಈ ಬೆಳೆಗಳನ್ನ ನೀವು ಮೇ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿಕೊಂಡು ಅಕ್ಟೋಬರ್ ಮಂತ್ವರೆಗೆ ಅಥವಾ ಒಂದು 35-40 ದಿನ ಆ ಟೈಮ್ನಲ್ಲೂ ಕೂಡ ಮಳೆ ಯಾವಾಗ ಬರುತ್ತೆ ಅದನ್ನು ನೋಡಿಕೊಂಡು ನೀವು ಒಂದು ಜಮೀನಿಗೆ ನಿಮ್ಮ ತೋಟಕ್ಕೆ ನೀವು ಒಂದು ಉಳುಮೆ ಮಾಡಿಕೊಂಡು ಅದಕ್ಕೆ ನೀವು ಹಾಕ್ಕೊಂಡ್ರೆ ನಿಮಗೆ ಒಂದು ಸಾಕಷ್ಟು ಒಂದು ರಸಗೊಬ್ಬರ ಹಾಕೋದನ್ನ, ಹೊರಗಡೆ ರಸಗೊಬ್ಬರ ಹಾಕೋದನ್ನು ಕೂಡ ಕಮ್ಮಿ ಮಾಡ್ಬೋದು. ಹಾಗೇನೆ ನಿಮಗೆ ಸಾವಯವ ಮಾಡಬೇಕು ಅಂತಿರೋರು ಕೂಡ ನೀವು ಈ ಪದ್ಧತಿನ ಉಪಯೋಗಿಸ್ಕೊಂಡ್ರೆ ನಿಮಗೆ ಸಾಕಷ್ಟು ಇಳುವರಿ ಬರುತ್ತೆ. ಸರ್, ಇನ್ನೂ ಕೆಲವರು ನಾವು ಈ ದಾವಣಗೆರೆ ಚಿತ್ರದುರ್ಗ ಭಾಗಗಳಲ್ಲಿ ಸಾಕಷ್ಟು ಜನ ಈ ಅಡಿಕೆಯಲ್ಲಿ ಶೇಂಗಾ ಹಾಕ್ತಾರೆ, ಕೆಲವರು ಮೆಕ್ಕೆಜೋಳ ಹಾಕ್ತಾರೆ, ತೊಗರಿ ಹಾಕ್ತಾರೆ, ಮತ್ತು ಈ ಉಪಕಸು ಮಾಡಿರ್ತಕ್ಕಂಥ ಕುರಿಮೇಕೆ ಸಾಕಾಣದಾರರು ಸೆಡೆಗಿಡ ಅಂತ ಹಾಕ್ಕೊಳ್ತಾರೆ. ಇದನ್ನು ಒಂದು ಲಾಭದಾಯಕ ಅಂತೀರಾ ಸರ್? ಈಗ ಒಂದು ಪ್ರಥಮವಾಗಿ ಒಂದು 3-4 ವರ್ಷಗಳಲ್ಲಿ ನೀವು ಮೆಕ್ಕೆಜೋಳ, ಇವ್ರು ಹೇಳಿದಂಗೆ ಮೆಕ್ಕೆಜೋಳ ಮತ್ತು ಶೇಂಗಾ ಇವೆಲ್ಲ ಬೆಳೆಗಳನ್ನ ಹಾಕೋಬೋದು. ಈ ಬೆಳೆ ಹಾಕೋದ್ರಿಂದ ನಿಮಗೆ ಎಕ್ಸ್ಟ್ರಾ ಒಂದು ಇನ್ಕಮ್ ಕೂಡ ಬರುತ್ತೆ, ಮತ್ತು ನಿಮ್ಗೆ ಅಷ್ಟು ಮರ ದೊಡ್ಡವಾಗದೇ ಇರೋದ್ರಿಂದ ಈ ಬೆಳೆಗಳು ತುಂಬ ಚೆನ್ನಾಗಿ ಫಸಲು ಬರುತ್ತೆ. ಮತ್ತು ದ್ವಿದಳ ಧಾನ್ಯಗಳಾಗಿರುವುದಂಥ ಶೇಂಗಾ ಇದೆಲ್ಲ ನಿಮಗೆ ಭೂಮಿಯ ಫಲವತ್ತತೆಯನ್ನು ಕೂಡ ನಿಮಗೆ ಜಾಸ್ತಿ ಮಾಡ್ತದೆ. ಸೊ ಅದರಿಂದ ನೀವು ಈ ಒಂದು ನಮ್ಮ ಚಿತ್ರದುರ್ಗ ಮತ್ತು ದಾವಣಗೆರೆ ಏರಿಯಾಗೆ ಈ ಬೆಳೆಗಳು ಸೂಕ್ತವಾಗಿರ್ತವೆ. ಹಾಗೆ ನಿಮಗೆ ಮಿಶ್ರ ಕೃಷಿ ಪದ್ಧತಿಯ ಬಗ್ಗೆ ಹೇಳೋದಿತ್ತು ಅಂತಂದರೆ ನಿಮಗೆ ಅಡಿಕೆ ಜೊತೆ ಕೋಳಿ ಸಾಗಾಣಿಕೆ, ಕುರಿ ಸಾಗಾಣಿಕೆ ಅಥವಾ ಮೇಕೆ ಅಥವಾ ಹಸು ಸಾಗಾಣಿಕೆ ಇವನ್ನು ನೀವು ಒಂದು ಉಪಕಸುಬು, ಅಡಿಕೆ ಜೊತೆ ಉಪಕಸುಬನ್ನು ಮಾಡಿಕೊಂಡು ಮಾಡ್ಬೋದಾಗಿರ್ತದೆ. ಈಗ ರೈತರಿಗೆ ಒಂದು ಎಕರೆ ಎರಡು ಎಕರೆ ಮಾತ್ರ ಜಮೀನು ಇದೆ, ಅದ್ರಲ್ಲಿ ಅಡಿಕೆ ಹಾಕಿರ್ತೀವಿ, ಬೇರೆ ಬೆಳೆಯಲು ಸಾಧ್ಯ ಇಲ್ಲ, ಅಥವಾ ಅಡಿಕೆ ತುಂಬ ಒಂದು 20-30 ವರ್ಷದ ಹಳೆಯ ತೋಟಗಳು ಅಂದಾಗ ನೀವು ಮಿಶ್ರ ಬೆಳೆಯಾಗಿ, ಮಿಶ್ರ ಕೃಷಿ ಪದ್ಧತಿಯಾಗಿ ಈ ಕುರಿ ಅಥವಾ ಕೋಳಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ, ಹಸು ಸಾಗಾಣಿಕೆಯನ್ನು ಮಾಡ್ಕೋಬೋದಾಗಿರುತ್ತೆ. ಈಗ ನಿಮ್ಗೆ ಹಸು ಸಾಗಾಣಿಕೆ ಬಗ್ಗೆ ಹೇಳಬೇಕು ಅಂತಂದರೆ, ಇದೊಂದು ಲಾಭದಾಯಕವಾದಂತಹ ಒಂದು ಮಿಶ್ರ ಕೃಷಿ ಪದ್ಧತಿ. ಇದರ ಕನಿಷ್ಠವಾಗಿ ಒಂದು 4 ಹಸುಗಳನ್ನು ಒಂದು ಫ್ಯಾಮಿಲಿಯವರು ಮೇಂಟೈನ್ ಮಾಡ್ಬೋದಾಗಿರುತ್ತೆ. ಅದರಲ್ಲಿ 4 ಹಸುಗಳಲ್ಲಿ ನೀವು ಇಟ್ಕೊಂಡಾಗ 2 ಹಸು ವರ್ಷವಿಡೀ, ಕನಿಷ್ಠ 2 ಹಸುಗಳಾದರೂ ವರ್ಷವಿಡೀ ಹಾಲು ಕೊಡುವಂತ ಇರಬೇಕು. ಇನ್ನೆರಡು ಗರ್ಭ ಧರಿಸಿದ್ರೆ ಇನ್ನೆರಡು ಹಾಲು ಕೊಡ್ತಾ ಇರಬೇಕು. ಈಗ ವರ್ಷವಿಡೀ ಹಾಲು ಕೊಡುವಂತಹ ಹಸುಗಳನ್ನ ನೀವು ಇಟ್ಕೊಂಡು, ಈಗ ನಿಮ್ಗೆ ಗೊತ್ತಿರೋ ಹಂಗೆ HF ಹಸುಗಳಿರ್ತವೆ ಅಥವಾ ಜೆರ್ಸಿ ಇದೆ, ಇವು ಈ ಏರಿಯಾಗೆ ಸೂಕ್ತವಾಗಿರ್ತದೆ ನಮ್ಮ ದಕ್ಷಿಣ ಒಳನಾಡು ಅಥವಾ ಬಯಲುಸೀಮೆ ಪ್ರದೇಶಕ್ಕೆ. ನೀವು ಹಸು ಸಾಗಾಣಿಕೆ ಮಾಡಬೇಕಾದ್ರೆ ಕನಿಷ್ಠ 40 ಚದರ ಅಡಿಯಷ್ಟು ಒಂದಷ್ಟು ಜಾಗ ಇರಬೇಕು. ಅದ್ರ ಜೊತೆಗೆ ಪ್ರತಿನಿತ್ಯ ಅವಕ್ಕೆ 25-30 ಕೆಜಿಯಷ್ಟು ಹಸಿ ಹುಲ್ಲು ಬೇಕು, ಅದ್ರ ಜೊತೆ ಒಣ ಹುಲ್ಲು ಬೇಕು, ಪ್ಲಸ್ ಅದ್ರ ಜೊತೆ ನಿಮಗೆ ಒಂದು ಮಿಶ್ರಣ, ಪಶು ಆಹಾರದ ಮಿಶ್ರಣಗಳು ಕೂಡ ಬೇಕು. ಹಸಿ ಹುಲ್ಲು ಮಾತ್ರ ಹೇಳ್ತಾ ಇದೆ ಅಂತಂದ್ರೆ ಒಂದು 25-30-35 ಕೆಜಿಯಷ್ಟು ಒಂದು ಹಸುವಿಗೆ ಹಲ್ಲು ಹುಲ್ಲು ಬೇಕು ಅಂತಂದ್ರೆ ನೀವು ಅದರ ಅಡಿಕೆ ತೋಟದಲ್ಲೇ ಬೆಳಿಬಹುದು. ಅಡಿಕೆ ತೋಟದಲ್ಲೇ ನಿಮಗೆ ಬಹುವಾರ್ಷಿಕ ಮಿಶ್ರ ಹುಲ್ಲು ಬೆಳೆಗಳಿದೆ, ಅಥವಾ ಜೋಳ ಹಾಕೋಬಹುದು, ಅಥವಾ ನಿಮಗೆ ಒಂದು ವಾರ್ಷಿಕ ಹುಲ್ಲು ಬೆಳೆಗಳಿದ್ದಾವೆ ಅವನು ಹಾಕೋಬಹುದು, ಸೆಣಬು ಹಾಕೋಬಹುದು. ಇದರ ನಿಮ್ಗೆ ಅಟ್ಲೀಸ್ಟ್ ಕೊನೆಯ ಪಕ್ಷ ನಿಮಗೆ 1400-2000 ಚದರ ಮೀಟರ್ ನಿಮಗೆ ಈ ಹುಲ್ಲು ಬೆಳೆಗಳನ್ನ ಹಾಕೊಂಡ್ರೆ ನಿಮಗೆ ಈ 4 ಹಸುಗಳ ನಿರ್ವಹಣೆಗೆ ಬೇಕಾದಂತಹ ಹಸಿ ಹುಲ್ಲು ನಿರ್ವಹಣೆಗೆ ನಿಮಗೆ ಸಹಾಯ ಆಗುತ್ತೆ. ಸೊ ಈಗ ನೀವು ಕೃಷಿ ಜೊತೆಗೆ ಉಪಕಸುಬು ಮಾಡ್ಕೊಳ್ಳೋದ್ರಿಂದ ನಿಮಗೆ ಪ್ರತಿ ತಿಂಗಳು ಒಂದು ಒಂದು ಸೈಡ್ ಇನ್ಕಮ್ ತರ ಅದು ನಿಮಗೆ ಒಂದು ಉಪಯೋಗ ಆಗುತ್ತೆ. ಸರ್, ಇನ್ನೂ ಒಂದು ಥರದ ವರ್ಗದ ಜನ ನೋಡ್ತೀವಿ ನಾವು, ಯಾವುದೇ ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಗಳು ಬೆಳೆಯಲ್ಲ, ತುಂಬ ವ್ಯವಸಾಯ ಮಾಡ್ಕೊಂಡು ಒಂದು ಹುಲ್ ಕಡ್ಡಿ ಇಲ್ದಂಗೆ ತುಂಬ ಸ್ವಚ್ಛವಾಗಿ ತುಂಬ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಅವರ ಒಂದು ಹೇಳೋದೇನಂದರೆ, ಯಾವುದೇ ಬೇರೆ ಅಂತರ ಬೆಳೆಗಳು ಬೆಳೆದಾಗ ಆ ಪೋಷಕಾಂಶಗಳೆಲ್ಲ ಅಂತರ ಬೆಳೆಗಳೇ ಇರ್ಕೊಂಡಾಗ ಮುಖ್ಯ ಬೆಳೆ ಆದ ಅಡಿಕೆಗೆ ಇಳುವರಿ ಕಡಿಮೆ ಬರುತ್ತೆ ಅಥವಾ ಬೆಳವಣಿಗೆ ಕಡಿಮೆ ಆಗುತ್ತೆ ಅನ್ನೋ ಒಂದು ವರ್ಗ ಇದೆ. ಇನ್ನೊಂದು ವರ್ಗ ಏನಂದರೆ, ಮಿಶ್ರ ಬೆಳೆಗಳು ಬೆಳೆದು ಅದರಲ್ಲೆಲ್ಲ ಸಾಕಷ್ಟು ಎಲೆಗಳು ಉದುರಿ ಅದು ಒಂದು ಗೊಬ್ಬರ ಆಗಿ ಪರಿವರ್ತನೆ ಆಗಿ ಗಿಡಗಳಿಗೆ ಬೆಳವಣಿಗೆಗೆ ಮತ್ತು ಎಲ್ಲ ಪೋಷಕಾಂಶಗಳು ಸಿಗ್ತವೆ ಅನ್ನೋ ಒಂದು ವರ್ಗ ಇದೆ. ಇದನ್ನ ಯಾವ ರೀತಿ ವ್ಯಾಖ್ಯಾನಿಸಬಹುದು ಸರ್? ನಾನು ಈಗಾಗಲೇ ಹೇಳಿದಂಗೆ, ಒಂದು ಏಕ ಬೆಳೆಯಾಗಿ ಬೆಳೆದ್ರೆ ನಿಮಗೆ ಅಡಿಕೆಯಲ್ಲಿ ಮಾತ್ರ ಡಿಪೆಂಡ್ ಆಗಿ ನಿಮಗೆ ಇನ್ಕಮ್ ಬರುತ್ತೆ. ಆದರೆ ಮಿಶ್ರ ಬೆಳೆಗಳಾದಾಗ ನಿಮಗೆ ಅಡಿಕೆಯಲ್ಲಿ ರೇಟ್ ಕಮ್ಮಿ ಆಗ್ಬೋದು, ಅಥವಾ ರೋಗಗಳು ಬರಬಹುದು, ಅಥವಾ ಆ ಬರಗಾಲ ಬಂದು ಅಸಲು ಇಳುವರಿ ಸರಿಯಾಗಿ ಇರದೇ ಇರ್ಬೋದು, ಸರಿಯಾಗಿ ಕಾಯಿ ಕಚ್ಚದೇ ಇರ್ಬೋದು. ಈ ಎಲ್ಲ ಸಮಸ್ಯೆಗಳಿದ್ದಾಗ ನಿಮಗೆ ಈ ಒಂದು ಬಹುಬೆಳೆ ಪದ್ಧತಿಯಲ್ಲಿ ಬೇರೆ ಬೆಳೆಯಿಂದ, ಈಗ ನಿಮಗೆ ಬಾಳೆ ಇರ್ಬೋದು, ಕಾಳುಮೆಣಸು ಇರ್ಬೋದು, ಕೋಕೋ ಇರ್ಬೋದು, ಲಿಂಬು ಇರ್ಬೋದು, ವಿಳೆಯದೆಲೆ ಇರ್ಬೋದು, ಅದರಿಂದ ನಿಮಗೆ ಒಂದಷ್ಟು ಇನ್ಕಮ್ ಬರುತ್ತೆ. ಸೊ ಅದರಲ್ಲಿ ನಿಮಗೆ ಆ ಅಡಿಕೆಯಲ್ಲಾದಂತಹ ಲಾಸ್ನ ನೀವು ಇದರಿಂದ ತಗೋಬೋದು. ದಯವಿಟ್ಟು ಯಾರು ನಿಮಗೆ ಅಡಿಕೆಯಲ್ಲಿ ಏಕ ಬೆಳೆ ಪದ್ಧತಿಯನ್ನು ಮಾಡಬಾರ್ದು. ನೀವು ಬಹುವಾರ್ಷಿಕ ಬೆಳೆ ಪದ್ಧತಿ ಮಾಡಬೇಕಾದ್ರೆ ಒಂದು ಗಮನದಲ್ಲಿ ಇಟ್ಕೋಬೇಕಾದ ಒಂದು ಅಂಶ ಏನಂತಂದ್ರೆ, ಭೂಮಿಯ ಫಲವತ್ತತೆಯನ್ನು ನೀವು ಅವಾಗಿಂದ ಅವಾಗಲೇ ಮೇಂಟೈನ್ ಮಾಡ್ಕೋಬೇಕು. ನೀವು ರೀಚಾರ್ಜ್ ಜಾಸ್ತಿ ಮಾಡ್ತಾನೆ ಇರಬೇಕು. ಅದಕ್ಕೆ ನೀವೇನು ಮಾಡ್ಬೋದು ಅಂತಂದರೆ, ನಾ ಆಗಲೇ ಹೇಳ್ದಂಗೆ ಹೊದಿಕೆ ಬೆಳೆಗಳನ್ನ ಹಾಕೋಬೇಕು, ದ್ವಿದಳ ಧಾನ್ಯಗಳು, ಸೆಣಬು ಈ ಥರದ ಬೆಳೆಗಳನ್ನ ಹಾಕೋಬೇಕು. ಮತ್ತು ರಸಗೊಬ್ಬರಗಳು ನೀವೇನು ಕೊಡ್ತಿರಲ್ಲ, ಆ ರಸಗೊಬ್ಬರಗಳು ಏಕ ಬೆಳೆಯಲ್ಲಿ ಎಷ್ಟು ಕೊಡ್ತೀವಿ ಅಂದರೆ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಏಕ ಬೆಳೆಯಲ್ಲಿ ನಾವು ರಸಗೊಬ್ಬರಗಳು ಕೊಡೋದು ಯೂರಿಯಾ 220 ಕೆಜಿ, 200 ಕೆಜಿ ರಾಕ್ ಫಾಸ್ಫೇಟ್, ಮ್ಯೂರೇಟ್ ಆಫ್ ಪೊಟ್ಯಾಶ್ 230 ಕೆಜಿ. ಅದೇ ನಾವು ಬಾಳೆ ಜೊತೆ ಬೆಳೆದಾಗ ಯೂರಿಯಾ 350 ಕೆಜಿ, ಅಲ್ಲಿಗೆ 170 ಕೆಜಿಯಷ್ಟು ಯೂರಿಯಾ ಜಾಸ್ತಿ ಕೊಡ್ತಾ ಇದ್ದೀವಿ. ಸೊ ಅವಾಗ ನಿಮಗೆ ನೀವು ಒಂದು ಮಿಶ್ರ ಬೆಳೆಯಾಗಿ ಬೆಳೆದಾಗಲೂ ಕೂಡ ಅಡಿಕೆ ಬೆಳೆಯೋದು ನಿಮಗೆ ಇಳುವರಿ ಕಮ್ಮಿ ಆಗಲ್ಲ, ಯಾಕಂದರೆ ನೀವು ಹೊಸ ರಸಗೊಬ್ಬರವನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಹಾಗೆ ರಾಕ್ ಫಾಸ್ಫೇಟ್ ಬಂತು ಅಂದರೆ ನೋಡಿ, 200 ಕೆಜಿ ಏಕ ಬೆಳೆಯಲ್ಲಿ ಕೊಟ್ಟರೆ 800 ಕೆಜಿಯಷ್ಟು ನೀವು ಬಾಳೆ ಜೊತೆ ಬೆಳೆದಾಗ ಕೊಡ್ತೀವಿ. ಸೊ ಅವಾಗ ರಾಕ್ ಫಾಸ್ಫರಸ್ ಏನು ರಾಕ್ ಫಾಸ್ಫೇಟ್ನ ಎಷ್ಟು ನೀವು ಬಾಳೆನೂ ಕೂಡ ಇಟ್ಕೊಳ್ಳುತ್ತೆ ಮತ್ತು ಅಡಿಕೆಯನ್ನು ಕೂಡ ಇಟ್ಕೊಂಡು ಎರಡೂ ಫಲವತ್ತತೆ ಏನು ನಿಮ್ಗೆ ಇಳುವರಿ ಏನಾಗುತ್ತಲ್ಲ ಅದು ಕಮ್ಮಿ ಆಗಲ್ಲ. ಸೊ ಹಾಗೇನೆ ಪೊಟ್ಯಾಶು, ಪೊಟ್ಯಾಶ್ 235 ಕೆಜಿ ನೀವು ಏಕೆ ಬೆಳೆ ಕೊಟ್ಟರೆ 535 ಕೆಜಿ, ಆಲ್ಮೋಸ್ಟ್ ಡಬಲ್ ಡೋಸು ನಾವು ಬಾಳೆ ಜೊತೆ ಮಾಡಿದಾಗ ನಾವು ಕೊಡ್ತಾ ಇದ್ದೀವಿ. ಸೊ ಹಾಗೇನೆ ನೀವು ಯಾವುದೇ ರೀತಿಯಾದಂತಹ ಬಹುಬೆಳೆ ಬೆಳೆದಾಗ ರಸಗೊಬ್ಬರವನ್ನು ಜಾಸ್ತಿ ಮಾಡ್ಕೋಬೇಕು, ಅಥವಾ ಹೊದಿಕೆ ಬೆಳೆಗಳು ಅಥವಾ ಸಾರಜನಕವನ್ನು ಜಾಸ್ತಿ ಮಾಡುವಂಥದ್ದು, ಮತ್ತು ಎರೆಹುಳ ಗೊಬ್ಬರಗಳು ಕೊಡೋದು, ಮತ್ತು ಅಥವಾ ನಿಮಗೆ ತಿಪ್ಪೆ ಗೊಬ್ಬರಗಳನ್ನು ಜಾಸ್ತಿ ಮಾಡೋದು, ಹೀಗೆ ಪ್ರತಿಯೊಂದು ವ್ಯವಸಾಯವನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಹೋಯ್ತು ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಇಳುವರಿ ಕಮ್ಮಿ ಆಗಲ್ಲ, ಜಾಸ್ತಿ ಆಗುತ್ತೆ ಹೊರತು ಯಾವತ್ತೂ ಕಮ್ಮಿ ಆಗಲ್ಲ ಸರ್. ನೀವು ಹೇಳ್ದಂಗೆ ನಮ್ಮ ರೈತರು ಈ ಮಿಶ್ರ ಬೆಳೆಗಳನ್ನ ಅಳವಡಿಸ್ಕೊಂಡಾಗ ಹೆಚ್ಚು ಅನುಕೂಲ ಆಗುತ್ತೆ. ನಾವು ಬೆಳೆದಂಥ ಬೆಳೆಗಳಿಗೆ ಸಾಕಷ್ಟು ಪೋಷಕಾಂಶಗಳು ಸಿಗುತ್ತೆ ಮತ್ತು ಹೆಚ್ಚು ಅನುಕೂಲ ಆಗುತ್ತೆ. ನಾವು ಏಕ ಬೆಳೆ ಪದ್ಧತಿ ಅಳವಡಿಸ್ಕೊಳೋದಕ್ಕಿಂತ ಹೆಚ್ಚು ಅನುಕೂಲ ಅಂದರೆ ಮಿಶ್ರ ಬೆಳೆಗಳು. ಒಂದು 3-4 ವರ್ಷದವರೆಗೂ ನಮ್ಗೆ ಯಾವುದೇ ರೀತಿ ಆದಾಯನ ನಾವು ನಿರೀಕ್ಷೆ ಮಾಡಲಿಕ್ಕೆ ಆಗಲ್ಲ. ಹಂಗಾಗ್ಬಿಟ್ಟು ಈ ಅಂತರ ಬೆಳೆಗಳನ್ನ ಬೆಳ್ಕೊಂಡಾಗ ನಾವು ಸ್ವಲ್ಪ ಅದಕ್ಕೆ ಏನು ಖರ್ಚು ಮಾಡ್ತೀವೋ ಅಷ್ಟು ಆದಾಯನ ನಿರೀಕ್ಷೆ ಮಾಡ್ಬೋದು ಮತ್ತು ನಮ್ಮ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಬೋದು. ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಮೊದಲನೇ ಹೇಳಿದ ಹಾಗೆ ಅಡಿಕೆ ಪ್ರದೇಶ ಸಾಕಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗ್ತಿದೆ. ಈಗ ಮುಂದೆ ಅಡಿಕೆ ಏನಾಗುತ್ತೆ ರೇಟು ಅಂತ ಹೇಳಕ್ಕೆ ಬರ್ತಾ ಇಲ್ಲ. ಮತ್ತು ನಮಗೆ ಬೇರೆ ಬೇರೆ ದೇಶಗಳಿಂದ ಅಡಿಕೆಗಳನ್ನ ನಮ್ಮ ಭಾರತ ದೇಶ ಇಂಪೋರ್ಟ್ ಮಾಡ್ಕೋತಿದೆ, ಆಮದು ಮಾಡ್ಕೊಳ್ತಿರೋದ್ರಿಂದನೂ ಕೂಡ ಅಡಿಕೆ ಬೆಲೆ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತೈತೆ. ಆದ್ದರಿಂದ ಅಡಿಕೆ ಬೆಳೆಯುವುದರ ಜೊತೆಗೆ ಸಾಕಷ್ಟು ಮಿಶ್ರ ಬೆಳೆಗಳನ್ನು ಬೆಳೆದುಕೊಂಡ್ರೆ ನಿಮಗೆ ಒಂದು ಇಳುವರಿ ಪಡೆಯುವುದರಲ್ಲಿ ಮತ್ತು ಆದಾಯ ಪಡೆಯುವುದರಲ್ಲಿ ರೈತರು ಯಾವುದೇ ರೀತಿಯಾದಂತಹ ಸಮಸ್ಯೆಗೆ ಒಳಗಾಗಲ್ಲ. ಮುಂದೆ ಅಡಕೆಯಿಂದ ಆಗುವಂತಹ ಪ್ರಾಡಕ್ಟ್ಸು ಜಾಸ್ತಿ ಆಗ್ತಿಲ್ಲ.